ಮುಂದಿನ 24 ಗಂಟೆಗಳ ಅವಧಿಯಲ್ಲಿ ಕರಾವಳಿಯ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಕೆಲವೆಡೆ ಮಳೆಯಾಗುವ ಸಾಧ್ಯತೆ. ದಕ್ಷಿಣ ಒಳನಾಡಿನ ಬೆಂಗಳೂರು ನಗರ, ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ, ಮಂಡ್ಯ, ಮೈಸೂರು, ಚಾಮರಾಜನಗರ, ಕೊಡಗು, ಹಾಸನ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗಳ ಒಂದೆರಡು ಕಡೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ. ಉತ್ತರ ಒಳನಾಡು, ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನ ಉಳಿದ ಜಿಲ್ಲೆಗಳಲ್ಲಿ ಒಣಹವೆ ಇರುವ ಸಾಧ್ಯತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಕಾಂಗ್ರೆಸ್ನ ಹಿರಿಯ ಮುಖಂಡ ಸಿದ್ದರಾಮಯ್ಯ ನಾಳೆ ಪದಗ್ರಹಣ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಮೊದಲ ಸಂಪುಟದಲ್ಲೇ ತೀರ್ಮಾನ, ಡಿಕೆ ಶಿವಕುಮಾರ್. ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕೆ ನಾಳೆ ರಾಜ್ಯಾದ್ಯಂತ ಸಿಇಟಿ ಪರೀಕ್ಷೆ. ಬೆಂಗಳೂರಿನಲ್ಲಿ ಇದೇ 23ರಿಂದ G20 ಶೃಂಗದ ಎರಡನೇ ವ್ಯಾಪಾರ ಹೂಡಿಕೆ ಸಮಾವೇಶ. ದಕ್ಷಿಣ ಒಳನಾಡಿನ ಕೆಲವೆಡೆ ಗುಡುಗು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಜ್. ಈಗ ವೇಳೆ 6:51. ಕಿಸಾನ್ ವಾಣಿ ಕೃಷಿರಂಗ. ರೈತರಿಗಾಗಿ ಕಾರ್ಯಕ್ರಮ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣದ ಮಂತ್ರಾಲಯ. ನಮ್ಮೆಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು. ಇಂದಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ವಿಶ್ವ ಜೇನುನೊಣ ದಿವಸದ ಸಂದರ್ಭದಲ್ಲಿ ಜೇನಿನ ಮಹತ್ವ ಕುರಿತು ಹಾಸನದ ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾ ಟಿ ನಾಗರಾಜು ಹಾಗೂ ಜೇನು ಸೇವೆ ಒದಗಿಸುತ್ತಿರುವ ಸಕಲೇಶಪುರ ತಾಲೂಕು ಬಾಗೆ ಗ್ರಾಮದ ಯುವ ಕೃಷಿಕ ಬಿಎಸ್ ರಂಜಿತ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ ಕಾರ್ಯಕ್ರಮ ಮೂಡಿಬರಲಿದೆ. ಈಗ ಕಡಿಮೆ ಮಳೆಯ ಚಿಂತೆ ಬಿಡು. ಡಿಕಾಲ್ಬ್ 91-33 ಮೆಕ್ಕೆಜೋಳದ ಬಿತ್ತನೆ ಮಾಡು. ಮಳೆ ಕಡಿಮೆ ಅಥವಾ ಹೆಚ್ಚು ಆಗಲಿ, ಇದಕ್ಕೆ ಅತ್ಯುತ್ತಮ ಇಳುವರಿ ಕೊಡುವ ಕ್ಷಮತೆ ಇದೆ ಹಾಗೂ ಕೊಡುತ್ತದೆ ಆಕರ್ಷಕ ಬಣ್ಣ ಮತ್ತು ಹೆಚ್ಚು ತೂಕದ ಕಾಳುಗಳು. ಡಿಕಾಲ್ಬ್ 91-33 ತೂಕ ಹೆಚ್ಚು, ಇಳುವರಿ ಅಚ್ಚುಮೆಚ್ಚು. ಬಾಯರ್ನ ಡಿಕಾಲ್ಬ್, ನಿಮ್ಮ ಯಶಸ್ಸಿಗೆ ನೀವೇ ಬಿತ್ತೀರಿ. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀ ಕ್ಷೇತ್ರದ ಶ್ರೀ ಗುರು ಪರದೇಶಿ ಕೇಂದ್ರ ಸ್ವಾಮೀಜಿಯವರ ಅನಾಥಾಲಯ ಮತ್ತು ಅನಾಥ ಮಕ್ಕಳ ಕುಟೀರದಲ್ಲಿ 1ರಿಂದ PUCವರೆಗೆ ವಿದ್ಯಾಭ್ಯಾಸ ಮಾಡಲು ಉಚಿತ ಶಿಕ್ಷಣ ಹಾಗೂ ಊಟ ವಸತಿ ವ್ಯವಸ್ಥೆ ಇದೆ. ಬಡತನದ ಹಿನ್ನೆಲೆಯ ಪೋಷಕರು ಮಕ್ಕಳನ್ನು ಸೇರಿಸಲು ಸಂಪರ್ಕಿಸಿ 9972622390 ಅಥವಾ 9845450395. ರೋಟರಿ ಸಂಸ್ಥೆ ಅರೇಹಳ್ಳಿ ಹಾಗೂ ಫಾದರ್ ಮುಲ್ಲರ್ ಆಸ್ಪತ್ರೆ ಕಂಕನಾಡಿ ಮಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ವೈದ್ಯಕೀಯ ಚಿಕಿತ್ಸಾ ಶಿಬಿರ ಇದೇ ಭಾನುವಾರ 21ನೇ ತಾರೀಕು ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1ರವರೆಗೆ ರೋಟರಿ ಶಾಲೆ ಅರೇಹಳ್ಳಿಯಲ್ಲಿ ಆಯೋಜನೆಯಾಗಿದೆ. ಕಣ್ಣಿನ ತಪಾಸಣೆ, ಸ್ತ್ರೀರೋಗ, ಚರ್ಮರೋಗ, ಕಿವಿ ಮೂಗು ಗಂಟಲು ಸಮಸ್ಯೆ, ಸ್ತನ ಕ್ಯಾನ್ಸರ್ ತಪಾಸಣೆ, ಬಿಪಿಎಲ್ ಕಾರ್ಡ್ ಇದ್ದರೆ ಉಚಿತ ಕ್ಯಾಟ್ರಾಕ್ಟ್ ಚಿಕಿತ್ಸೆ ಲಭ್ಯ. ಸಾರ್ವಜನಿಕರು ಶಿಬಿರದ ಉಪಯೋಗ ಪಡೆದುಕೊಳ್ಳಿ. ಸಂಪರ್ಕಿಸಿ 9448205632 ಹಾಗೂ 9880907404. ಪರಿಸ್ಥಿತಿ ಅನುಕೂಲವಿದ್ರೆ ಡಿಕಾಲ್ಬ್ 91-78 ಬಿತ್ತನೆ ಮಾಡೋ. ಯಾವುದು ಡಿಕಾಲ್ಬ್ 91-78? ತುದಿಯವರೆಗೆ ತುಂಬಿದ ಹೆಚ್ಚು ತೂಕದ ಕಾಳುಗಳು, ಉದ್ದವಾದ ತೆನೆಗಳು, ಸಾಮರ್ಥ್ಯಕ್ಕೆ ತಕ್ಕ ಬಂಪರ್ ಇಳುವರಿ. ಡಿಕಾಲ್ಬ್ 91-78 ಬೆಳೆ ಸೂಪರ್, ಇಳುವರಿ ಬಂಪರ್. ಬಾಯರ್ನ ಡಿಕಾಲ್ಬ್, ನಿಮ್ಮ ಯಶಸ್ಸಿಗೆ ನೀವೇ ಬಿತ್ತೀರಿ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶ್ವ ಜೇನು ನೊಣ ದಿನಾಚರಣೆಯ ಬಗ್ಗೆ ನಾವು ಮಾತನಾಡುತ್ತಿದ್ದೇವೆ. ಪ್ರತಿ ವರ್ಷ ಮೇ ತಿಂಗಳ 20ನೇ ತಾರೀಕನ್ನ ವಿಶ್ವ ಜೇನು ನೊಣದ ದಿನ ಅಂತ ಹೇಳಿ ಆಚರಣೆಯನ್ನ ಮಾಡಲಾಗುತ್ತದೆ. ಆಂಟೋನಿ ಜೆನ್ಸಾ ಅನ್ನುವಂಥವರು ಈ ಒಂದು ಜೇನನ್ನ ನಾವು ಸಾಕಾಣಿಕೆಯನ್ನು ಕೂಡ ಮಾಡಬಹುದು ಅಂತ ಹೇಳಿ ತೋರಿಸಿಕೊಟ್ಟಂತವರು. ಅವರ ಹುಟ್ಟಿದ ದಿನವನ್ನ ನಾವು ಜೇನು ನೊಣದ ದಿನ ಅಂತಲೂ ಕೂಡ ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಜೇನು ಬಹಳ ಮಹತ್ವವನ್ನ ಪಡೆದುಕೊಂಡಿರತಕ್ಕಂತಹ ಒಂದು ದುಂಬಿ. ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ನಾವು ಏನು ಬೆಳಿತೀವೋ ಆ ಬೆಳೆದಂತಹ ಎಲ್ಲಾ ಬೆಳೆಗಳಲ್ಲಿಯೂ ಕೂಡ ಅದು ಪರಾಗಸ್ಪರ್ಶವನ್ನ ಮಾಡುವ ಮೂಲಕ ಕಾಯಿ ಕಟ್ಟುವ ಹಾಗೆ ಮಾಡುತ್ತೆ, ಕಾಯಿ ಹಣ್ಣು ಆಗ್ಲಿಕ್ಕೂ ಕೂಡ ಅನುಕೂಲ ಆಗುತ್ತೆ. ಇದು ಕೇವಲ ನಾವು ಬೆಳೀತಕ್ಕಂತಹ ಪದಾರ್ಥಗಳು ಅಥವಾ ಬೆಳೆಯಲ್ಲಿ ಅಷ್ಟೇ ಅಲ್ಲ, ಪ್ರಾಕೃತಿಕವಾಗಿ ನಮ್ಮ ಭೂಮಿಯ ಮೇಲೆ ಏನೆಲ್ಲ ಬೆಳೆಯುತ್ತೋ ಆ ಎಲ್ಲಾ ಬೆಳೆಯ ಹೂವುಗಳನ್ನು ಕೂಡ ಇದು ಪರಾಗಸ್ಪರ್ಶ ಮಾಡುವಂತದ್ದನ್ನ ನಾವು ಗಮನಿಸಬಹುದು. ಈ ನಿಟ್ಟಿನಲ್ಲಿ ಜೇನು ನೊಣದ ಬಗ್ಗೆ ಹೆಚ್ಚು ಜಾಗೃತಿಯನ್ನ ಮೂಡಿಸುವ ಸಲುವಾಗಿ ವಿಶ್ವ ಜೇನು ನೊಣದ ದಿನಾಚರಣೆಯನ್ನ ಆಚರಣೆಯನ್ನ ಮಾಡಲಾಗ್ತಿದೆ. ಈ ನಿಟ್ಟಿನಲ್ಲಿ ಈ ಜೇನು ನೊಣದ ಮಹತ್ವ ಏನು, ಅದರ ಸಾಕಾಣಿಕೆ ಹೇಗೆ, ಸಾಕಾಣಿಕೆಯನ್ನ ಯಾರೆಲ್ಲ ಮಾಡ್ತಾ ಇದ್ದಾರೆ, ಏನೆಲ್ಲ ಅನುಕೂಲಗಳನ್ನ ಮಾಡಿಕೊಂಡಿದ್ದಾರೆ ಮತ್ತು ಜೇನು ಅನ್ನುವಂಥದ್ದು ನಮಗೆ ಎಷ್ಟು ಮುಖ್ಯ ಅನ್ನುವಂತಹ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ಈಗ ನಮ್ಮೊಂದಿಗೆ ಇದ್ದಾರೆ ಹಾಸನದ ಕಂದಲೆಯ ಸಮೀಪ ಇರುವಂತಹ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ಟಿ ನಾಗರಾಜ್ ಅವರು ನಮ್ಮೊಂದಿಗೆ ಇದ್ದಾರೆ. ನಾಗರಾಜ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಇವರ ಜೊತೆಗೆ ಸಕಲೇಶ್ಪುರ ತಾಲೂಕಿನ ಬಾಗೆಯಲ್ಲಿ ಜೇನು ಕೃಷಿಕರಾಗಿ ಕೆಲಸವನ್ನ ಮಾಡ್ತಾ ಇರತಕ್ಕಂತಹ, ಜೇನು ಸೇವೆಯನ್ನ ಒದಗಿಸ್ತಾ ಇರತಕ್ಕಂತಹ ಬಿ ಎಸ್ ರಂಜಿತ್ ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ. ರಂಜಿತ್ ಅವರಿಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈ ಜೇನು ನೊಣ ಪ್ರತಿಯೊಬ್ಬರು ಕೂಡ ಇತ್ತೀಚಿನ ದಿವಸದಲ್ಲಿ ಹೆಚ್ಚಾಗಿ ಇದ್ರ ಬಗ್ಗೆ ನಾವು ಮಾತನಾಡ್ತಾ ಇರತಕ್ಕಂಥದ್ದು, ಸ್ವಾಭಾವಿಕವಾಗಿ ಇದ್ದಂತಹ ಒಂದು ದುಂಬಿ ಅದು ಈಗ ಮಾತನಾಡುವ ಮಟ್ಟಕ್ಕೆ ಆಗಿದೆ. ಯಾಕೆ ಅಂತ ಅಂದ್ರೆ ಈ ಜಗತ್ತಿನಲ್ಲಿ ಇರತಕ್ಕಂತಹ ಅನೇಕ ಜೀವಿಗಳು ಅಳಿವಿನ ಅಂಚನ್ನ ತಲುಪಿರ್ತಕ್ಕಂಥದ್ದು, ಜೇನಿಗೂ ಕೂಡ ಅಳಿವು ಅನ್ನುವಂಥದ್ದು ಪ್ರಾರಂಭ ಆಗಿದೆ. ಇವತ್ತೇನು ಕೈಗಾರಿಕೀಕರಣ ಅನ್ನುವಂಥದ್ದಾಗ್ತಾ ಇದೆಯೋ, ಈಗ ನಾವು ಕೂಡ ವಾಣಿಜ್ಯವಾಗಿ ಬೆಳೆಗಳನ್ನ ಬೆಳೀತಾ ಇದ್ದೇವೋ, ಈ ಒಂದು ಸಮಸ್ಯೆಯಿಂದಾಗಿ ಜೇನಿಗೆ ಒಂದಷ್ಟು ಕಂಟಕ ಬಂದಿದೆ. ಹಾಗಾಗಿ ಅದರ ಬಗ್ಗೆ ಇವತ್ತು ನಾವು ಹೆಚ್ಚು ಜಾಗೃತರಾಗಬೇಕು, ಅದರ ಮಹತ್ವವನ್ನ ಅರಿಬೇಕು ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಈ ಜೇನು ನೊಣದ ಮಹತ್ವ ತಿಳಿಸ್ಕೊಡಿ. ಈ ಜೇನುನೊಣ ಒಂದು ತುಂಬಾ ಉಪಯೋಗಕರವಾದ ಒಂದು ಕೀಟ ಆಗಿರುತ್ತೆ. ಇದು ನಾವು ಇಂಗ್ಲಿಷ್ನಲ್ಲಿ ಪ್ರೊಡಕ್ಟಿವ್ ಇನ್ಸೆಕ್ಟ್ ಅಂತ ಹೇಳ್ತೀವಿ. ಇದರಲ್ಲಿ ಇಂಪಾರ್ಟೆಂಟ್ ಬರುವಂತಹ ಪ್ರಭೇದಗಳು ಯಾವ ಅಂತಂದ್ರೆ ಹೆಜ್ಜೇನು, ತುಡುವೆ ಜೇನು, ಕಡ್ಡಿ ಜೇನು, ಮುಝಂಟಿ ಜೇನು ಮತ್ತು ಯುರೋಪಿಯನ್ ಜೇನು ಅಂತ ಹೇಳ್ತೀವಿ. ಇದರಲ್ಲಿ ನಾವು ಸಾಕುವಂತಹ ಜೇನು ಬಂದ್ಬಿಟ್ಟು ಭಾರತೀಯ ಜೇನು ಅಂತ ಹೇಳ್ತೀವಿ, ಅದಕ್ಕೆ ತುಡುವೆ ಜೇನು ಅಂತ ಹೇಳ್ತೀವಿ. ಆ ಜೇನನ್ನ ಸಾಕುವಂತದ್ದು ನೀವು ಹೇಳಿದ ಹಾಗೆ ಈಗಿನ ಯಾಂತ್ರೀಕರಣ ಇದರಿಂದ ಮತ್ತೆ ಇಂಟೆನ್ಸಿವ್ ಅಗ್ರಿಕಲ್ಚರ್ ಮಾಡಿರೋದ್ರಿಂದ ಈ ಇದಕ್ಕೆ ಒಂದು ಕಂಟಕ ಬಂದಿದೆ ಅಂತಾನೆ ಹೇಳಿದ್ರಿ. ಅದಕ್ಕೆ ಕಾರಣಕ್ಕೋಸ್ಕರ ಇದಕ್ಕೆ ಸಿಗುವಂತಹ ಡೈವರ್ಸಿಟಿ ಪ್ಲಾಂಟ್ಸ್ಗಳು ಸಿಗ್ತಿಲ್ಲ ಪರಾಗಸ್ಪರ್ಶ ಮಾಡೋದಕ್ಕೆ, ಕಾಲಕ್ರಮೇಣ ಇತ್ತೀಚಿನ ದಿನಗಳಲ್ಲಿ ಕುಂಠಿತವಾಗ್ತದೆ. ಆ ಕಾರಣದಿಂದ ಬೀ ಕೀಪಿಂಗ್ ಮಾಡೋದು ತುಂಬಾ ಅವಶ್ಯಕತೆ ಇದೆ. ಈ ಸಾಕುವಂತಹ ಹಿನ್ನೆಲೆಯಲ್ಲಿ ಇದು ದೇಶದಂತ ಎಲ್ಲಾ ಜನಗಳಿಗೂ ಈ ಪರಿಣಾಮ ಗೊತ್ತಾಗಿರ್ಬೇಕು. ಯಾವ ರೀತಿ ಸಾಕಬೇಕು, ಯಾವ ರೀತಿ ಇದನ್ನ ಮಣ್ಣನ್ನು ಮಾಡಕ್ಕೆ, ಇಲ್ಲ ಅಂತ ಅಂದ್ರೆ ನಮ್ಮ ಆಹಾರ ಭದ್ರತೆ ತುಂಬಾ ತೊಂದರೆ ಕೊಡುತ್ತೆ, ಇಲ್ಲಾಂದ್ರೆ ಹಸಿನಿಂದ ಸಾಯಬೇಕಾಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಇದನ್ನ ನಮ್ಮ ದೇಶಾದ್ಯಂತ ಪ್ರಪಂಚಾದ್ಯಂತ ಸೆಲೆಬ್ರೇಟ್ ಮಾಡುವಂತ ಒಂದು ವಿಚಾರ. ಅದು ಏನಕ್ಕಪ್ಪ ಅಂತಂದ್ರೆ ತೆಂಗಿನಲ್ಲಿ ಕಲ್ಪವೃಕ್ಷ ಮರ ಯಾವಾಗ ಹೇಳ್ತೀವೋ ಅದೇ ರೀತಿಯಲ್ಲಿ ಜೇನಿನಲ್ಲಿ ಬರುವಂತಹ ಪ್ರತಿಯೊಂದು ಪ್ರಾಡಕ್ಟ್ ಕೂಡ ಮನುಷ್ಯನಿಗೆ ಉಪಯೋಗವಾಗುವಂತದ್ದು. ಕೃಷಿಯಲ್ಲಿ ಬೆಳೆಗಳಿಗೆ ಬಂದ್ರೆ ಮತ್ತೆ ತೋಟಗಾರಿಕೆ ಬೆಳೆಗಳಿಗೆ ಬಂದ್ರೆ 100-90% ಅಗ್ರಿಕಲ್ಚರ್ 70% ಪಾಲಿನೇಷನ್ ಆಗುತ್ತೆ, ಪರಾಗಸ್ಪರ್ಶ ಆಗುತ್ತೆ. ಅದೇ ತೋಟಗಾರಿಕೆ ಬೆಳೆಯಲ್ಲಿ 35-40% ಪರಾಗಸ್ಪರ್ಶ ಆಗುತ್ತೆ ಇದರಿಂದ. ಅದೇ ಕಾಡು ಜಾತಿಯ ಮರಗಳಲ್ಲಿ ಹೂವಿಂದ ಕಾಯಿ ಕಟ್ಟಿ ಕಾಯಿಯಿಂದ ಹಣ್ಣಾಗಿ ಹಣ್ಣಿನಿಂದ ಬೀಜ ಆಗಬೇಕಂತಂದ್ರೂ ಕೂಡ ಅಲ್ಲಿನೂ 45% ಈ ಜೇನುಗಳಿಂದ ಆಗುವಂತಹ ಕೆಲಸ. ಇಲ್ಲ ಅಂತಂದ್ರೆ ಯಾವುದೇ ರೀತಿಯ ಬೀಜ ಆಗಲ್ಲ, ಹಣ್ಣಾಗಲ್ಲ, ಕಾಯಿ ಆಗಲ್ಲ, ಅದರಿಂದ ನಮಗೆ ಆಹಾರದ ಕೊರತೆ ತುಂಬಾ ಜಾಸ್ತಿ ಆಗುತ್ತೆ. ಇದು ಫಂಡಮೆಂಟಲ್ ಆಗಿರ್ತಕ್ಕಂತ ಒಂದು ವಿಚಾರ. ಇದೊಂದೇ ಆದ್ರೆ ನಮಗೆ ಗೊತ್ತಾಗಲ್ಲ, ಯಾಕಂದ್ರೆ ಒಂದ್ಸರಿ ಸಾಕ್ತಾ ಇರ್ಬೇಕಾರೆ ಎಲ್ಲೆಲ್ಲೋ 2-3 ಕಿಲೋಮೀಟರ್ ದೂರದಲ್ಲಿ ಪರಾಗಸ್ಪರ್ಶ ಮಾಡಿ ನಮ್ಗೆ ಅದು ಗೊತ್ತಾಗಲ್ಲ. ಅದು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಹನಿ ಶೇಖರಣೆ ಮಾಡುತ್ತೆ, ತುಪ್ಪವನ್ನು ಶೇಖರಣೆ ಮಾಡುತ್ತೆ. ಅದು ನಮ್ಮ ಆರೋಗ್ಯಕ್ಕೆ ತುಂಬಾ ಅನುಕೂಲ, ನ್ಯೂಟ್ರಿಷಿಯಸ್ ವೈಸ್, ಜೊತೆಗೆ ಔಷಧಿ ಗುಣ ಲಕ್ಷಣಗಳು ತುಂಬಾ ಹೊಂದಿರುತ್ತದೆ. ಅದು ಸ್ಪೆಷಲಿ ಗಾಯ ಆದಾಗ ಗಾಯಕ್ಕೆ ಹಚ್ಚಿದ್ರೆ ಮಾಯ ಆಗುವಂತದ್ದು, ಶೀತ ಕೆಮ್ಮು ಜ್ವರ ಬಂದ್ರೆ ಅದನ್ನು ತಡೆಗಟ್ಟುವಂತಹ ಗುಣಲಕ್ಷಣಗಳು, ಇದಕ್ಕೆ ಔಷಧಿ ಗುಣ ಇದೆ. ಜೊತೆಗೆ ಇದು ಏನಾದರೂ ಆಂಟಿ ಆಕ್ಸಿಡೆಂಟ್ ಅಂತ ನಾವು ಏನು ಹೇಳ್ತಿದ್ವಿ, ಸ್ಟ್ರೆಸ್ ಆದಾಗ ಅದನ್ನು ಇಮ್ಮಿಡಿಯೇಟ್ ಆಗಿ ರಿಲೀಫ್ ಮಾಡುವಂಥ ಗುಣಲಕ್ಷಣಗಳು ಈ ಜೇನು ತುಪ್ಪಿನದಲ್ಲಿ ಇರುತ್ತೆ. ಜೊತೆಗೆ ಇದೇನು ಡಯಾಬೆಟಿಕ್ ಪೇಷೆಂಟ್ಗಳು ಇದಾವೆ, ಅದನ್ನು ಕೂಡ ರೆಡ್ಯೂಸ್ ಮಾಡುವಂತಹ ಶಕ್ತಿ ಈ ಜೇನುತುಪ್ಪದಲ್ಲಿದೆ. ಜೊತೆಗೆ ಇದೇನು ಹಾರ್ಟ್ ಸಂಬಂಧಪಟ್ಟಂತಹ ರೋಗಗಳಿಗೂ ಕೂಡ ನಿರ್ವಹಣೆ ಮಾಡುವಂತಹ ಶಕ್ತಿ ಇರುತ್ತೆ. ಜೊತೆಗೆ ಇದಾದ ನಂತರ ಜೇನು ಹುಳದ ಇದರಲ್ಲಿ ಒಂದು ಸೂಜಿ ತರ ಮಾರ್ಪಟ್ಟು ಆಗಿರುತ್ತೆ, ಅದಕ್ಕೇನಾರ ತೊಂದರೆ ಆದಾಗ ಚುಚ್ಚು ಬಿಡುತ್ತೆ. ಅದು ವಿಷ ಬಿಡುವಂತ ಸಂದರ್ಭದಲ್ಲಿ ಅದು ಕೂಡ ನಮ್ಮ ಕಡಿಮೆ ಪ್ರಮಾಣದಲ್ಲಿ ಒಂದು ಅಥವಾ ಎರಡು ಒಂದು ವರ್ಷಕ್ಕೆ ಅಥವಾ ಎರಡು ವರ್ಷಕ್ಕೆ ಒಂದೊಂದು ಸರಿ ಚುಚ್ಚಿಕೊಂಡ್ರೆ ನಮ್ಮ ಏನು ಕಾಲಿನ ಮೂಳೆ ಪೇನ್ ಅಂತ ಹೇಳ್ತೀವಿ, ಜಾಯಿಂಟ್ ಪೇನ್ಸ್ ಅಂತ ಹೇಳ್ತೀವಿ, ಅದಕ್ಕೂ ಕೂಡ ರೋಗ ನಿರ್ವಹಣೆ ಮಾಡುವಂತ ಶಕ್ತಿ ಇದೆ. ಏನಪ್ಪ ಅಂತಂದ್ರೆ ನಾವು ಸಾಕುವಂತ ಜೇನುಗಳು ಒಂದು 10-20 ಕಚ್ಚರು ಜೀವಕ್ಕೆ ಅಂತ ಅಪಾಯ ಆಗೋದಿಲ್ಲ, ಅದೇ ಹೆಜ್ಜೆನು ಕಚ್ಚಿದ್ರೆ ತುಂಬಾ ಇದಾಗುತ್ತೆ. ಈ ನಿಟ್ಟಿನಲ್ಲಿ ತುಂಬಾ ನಮಗೆ ಅನುಕೂಲ ಆಗಿರ್ತಕ್ಕಂಥದ್ದು. ನಾವು ಮೇ ತಿಂಗಳ 20ನೇ ತಾರೀಕನ್ನ ಪ್ರತಿ ವರ್ಷವೂ ಕೂಡ ವಿಶ್ವ ಜೇನು ನೊಣದ ದಿವಸ ಅಂತ ಹೇಳಿ ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಯಾವಾಗಿನಿಂದ ಈ ಆಚರಣೆಯನ್ನ ಮಾಡ್ತಾ ಇದ್ದೇವೆ, ಈ ಆಚರಣೆಯ ಹಿನ್ನೆಲೆ ಏನು? ಮೇ ತಿಂಗಳು 20ನೇ ತಾರೀಕು ಯಾಕೆ ಮಾಡ್ತಾ ಅಂದ್ರೆ ಆಂಟನಿ ಜೆನ್ಸ ಅಂತ ಒಬ್ಬ ಜೇನು ಸಾಕುವಂತ ಒಬ್ಬ ಪಯನಿಯರ್ ಆಗಿರ್ತಾರೆ. ಅವರು ಮಾಲ್ವೇಸಿಯಾ ಒಂದು ದೇಶದಲ್ಲಿ ಯುರೋಪಿಯನ್ ಕಾಂಟಿನೆಂಟ್ ಅಲ್ಲಿ ತುಂಬಾ ಪ್ರಮಾಣದಲ್ಲಿ ಕಮರ್ಷಿಯಲ್ ಆಗಿ ಬೀ ಕೀಪಿಂಗ್ ಅನ್ನ ಮಾಡಿ ಜೇನನ್ನ ಸಾಕಿ ಒಂದು ಜನಗಳಿಗೆ ಎಲ್ಲ ಒಂದು ಸ್ಕೂಲ್ ಅಂತ ಸ್ಟಾರ್ಟ್ ಮಾಡಿ ವಿಚಾರವನ್ನ ತರಿಸುವಂತ ಒಂದು ಅಟೆಂಪ್ಟ್ ಮಾಡಿದೆ 1773-74. ಅಲ್ಲಿಂದ ಹಿಡಿದು 1800-1900 ಇಶ್ಯೂವರೆಗೂ ತುಂಬಾ ಅಟೆಂಪ್ಟ್ ಮಾಡ್ತಾ ಇರ್ತಾರೆ. ಅವರು ತುಂಬಾ ಕೆಲಸವನ್ನ ನೋಡಿ 2016-17 ಇಸ್ವಿಯಲ್ಲಿ ವಿಶ್ವ ಸಂಸ್ಥೆಯಲ್ಲಿ ಇದನ್ನ ಮಂಡನೆಗೆ ತರ್ತಾರೆ. 2017 ಇದನ್ನ ಅಪ್ರೂವಲ್ ಮಾಡಿ 2018 ವಿಶ್ವ ಜೇನುನೊಣದ ದಿನಾಚರಣೆ ಅಂತ ಹೇಳ್ಬಿಟ್ಟು ಎಲ್ಲಾ ವಿಶ್ವಾದ್ಯಂತ ಎಲ್ಲಾ ದೇಶಗಳಲ್ಲಿ ಇದನ್ನ ಸೆಲೆಬ್ರೇಟ್ ಮಾಡ್ತಾರೆ, ಎಲ್ಲರಿಗೂ ಗಮನದಲ್ಲಿ ಇರಲಿ ಅಂತ ಹೇಳ್ಬಿಟ್ಟು. ಇದನ್ನು ಸ್ವತಃ ಜೇನು ಕೃಷಿಕರೇ ಇವತ್ತು ನಮ್ಮೊಂದಿಗೆ ಇದ್ದಾರೆ. ಆಗ್ಲೇ ನಾನು ಪರಿಚಯವನ್ನ ಮಾಡಿದೆ, ಬಾಗೆಯ BS ರಂಜಿತ್ ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ. ಜೇನು ಒಂದಾಕ್ಷಣ ಏನನ್ಸುತ್ತೆ ರಂಜಿತ್? ನಮಗೆ ಜೇನು ಹುಳ ಅಂದ ತಕ್ಷಣ ಫಸ್ಟ್ ನೆನಪಾಗೋದು ನಾವು ತಿನ್ನುವಂತ ಆಹಾರ. ಸೊ ಯಾಕಂದ್ರೆ ಸೈಂಟಿಫಿಕ್ ರಿಸರ್ಚ್ ಹೇಳೋ ಪ್ರಕಾರ 1/3 ಆಫ್ ದ ಫುಡ್ ನಾವು ತಿನ್ನುವಂಥದ್ದು ಏನಿದೆ ಅದು ಪಾಲಿನೇಷನ್ ಆಗೋದು ಬೀಸಿಂದ. ಸೊ ಹಾಗಾಗಿ ಬೀಸ್ ಇಲ್ಲ ಅಂದ್ರೆ ನಮ್ಗಳಿಗೆ ತಿನ್ನೋಕೆ ಸರಿಯಾಗಿ ಆಹಾರನೇ ಇರೋದಿಲ್ಲ. ಸೊ ಹಾಗಾಗಿ ಜೇನು ಹುಳ ಅಂದ್ರೆ ಪಾಲಿನೇಷನ್ ಮತ್ತೆ ತಿನ್ನುವ ಆಹಾರ, ಇದೊಂದು ನೆನಪಾಗುತ್ತೆ. ಜೇನು ಸಾಕಾಣಿಕೆ ಹೇಗೆ ಪ್ರಾರಂಭ ಆಯ್ತು ನಿಮ್ಮ ಜೀವನದಲ್ಲಿ? ಜೇನು ಕೃಷಿ ಮಾಡಬೇಕು ಅಂತ ಇನ್ನು ಥಾಟ್ ಇರಲಿಲ್ಲ. ನಾನು ಬ್ಯಾಂಗ್ಳೂರ್ನಲ್ಲಿ ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ತಿದ್ದವನು. ಸೊ ಊರಿಗೆ ವಾಪಸ್ ಬಂದಾಗ ಏನ್ ಮಾಡಬಹುದು ಅಂತ ನೋಡ್ತಿರುವಾಗ ಹಿಂಗೆ ಇಂಟರ್ನೆಟ್ ಅಲ್ಲಿ ಓದುವಾಗ ಜೇನು ಹುಳುಗಳ ಸಂತತಿ ಕಮ್ಮಿ ಆಗ್ತಾ ಇದೆ ಅನ್ನೋದೊಂದು ಆರ್ಟಿಕಲ್ ಇತ್ತು. ಸೊ ಅದನ್ನು ಓದ್ತಾ ಇದ್ದೆ. ಹಾಗಾಗಿ ಲೈಕ್ ನಾನು ಇನ್ಸ್ಪೈರ್ ಆಗಿ ನನ್ನಿಂದ ಏನಾದರೂ ಜೇನು ಹುಳುಗಳನ್ನ ಉಳಿಸಬಹುದಾ ಅಂತ ಯೋಚನೆ ಮಾಡ್ತಿದ್ದಾಗ ಒಂದೋ ಎರಡೋ ಜೇನು ಪೆಟ್ಟಿಗೆ ಇಟ್ಟು ಸಾಕೋಣ, ಅದರಿಂದ ಅಷ್ಟು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ನಮ್ಮ ಪ್ರಕೃತಿಗೆ ಕಾಂಟ್ರಿಬ್ಯೂಷನ್ ಮಾಡೋಣ ಅಂತ ನಾನು ಒಂದೆರಡು ಬಾಕ್ಸ್ ಇಟ್ಟು ಸ್ಟಾರ್ಟ್ ಮಾಡಿದ್ದೆ ಸರ್. ಈ ಜೇನು ಸಾಕಾಣಿಕೆಯನ್ನ ಯಾಕೆ ಮಾಡಬೇಕು ಕೃಷಿಕರು ಅಂತ ಹೇಳಿ ತಾವು ವಿಜ್ಞಾನಿಯಾಗಿ ಬಯಸ್ತೀರಾ? ಜೇನು ಸಾಕಾಣಿಕೆಯನ್ನ ಮಾಡೋದ್ರಿಂದ ಏನೆಲ್ಲ ಅನುಕೂಲಗಳನ್ನ ಉಪಯೋಗಗಳನ್ನ ಕೃಷಿಕರು ಮಾಡಿಕೊಳ್ಬಹುದು? ಈಗ ಪ್ರಕೃತಿಯಲ್ಲಿ ತುಂಬಾ ಯಾಂತ್ರೀಕರಣ ಆಗಿಬಿಟ್ಟು ಇಂಡಸ್ಟ್ರಿಯಲೈಸೇಷನ್ ಅಂತ ಆಗಿ ಆಮೇಲೆ ಇಂಟೆನ್ಸಿವ್ ಅಗ್ರಿಕಲ್ಚರ್, ನಾವು ಏನು ಬೆಳಿಬೇಕು ನ್ಯಾಚುರಲ್ ಆಗಿ ಡೈವರ್ಸಿಟಿ ಇರಬೇಕು ಅಂತ ಕ್ರಾಪಿಂಗ್ ಸಿಸ್ಟಮ್ ಇಂಟಿಗ್ರೇಟೆಡ್ ಮಾಡದೇ ಇರೋದ ಕಾರಣ ಒಂದೇ ಮಾನೋ ಕ್ರಾಪಿಂಗ್ ಸಿಸ್ಟಮ್ ಅಂತ ಏನು ಹೇಳ್ತೀವಿ ಏಕ ಬೆಳೆ ಪದ್ಧತಿ ಅಂತ, ಆ ಬೆಳೆಗಳು ಒಂದಕ್ಕೆ ಸೂಕ್ತ ಆಗಲ್ಲ ಜೇನು ನೋಡೋಕ್ಕೆ. ಅಂತ ನಿಟ್ಟಲ್ಲಿ ಏನಾಗುತ್ತೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಆಹಾರ ಬೆಳೆಗಳು ಸಿಗದೇ ಇದ್ದ ಕಾರಣ ಅವು ಅದ್ರ ಪಾಪ್ಯುಲೇಷನ್ ಕಡಿಮೆ ಆಗ್ತಾ ಹೋಗುತ್ತೆ, ಮೊಟ್ಟೆ ಇಡೋ ಸಂಖ್ಯೆ ಕಡಿಮೆ ಆಗ್ತಾ ಇರುತ್ತೆ. ಅದಕ್ಕೆ ಯಾವಾಗ ಆಹಾರ ಜಾಸ್ತಿ ಸಿಗುತ್ತೆ, ಅದ್ರ ಮೈಕ್ರೋ ಕ್ಲೈಮೇಟ್ ಯಾವಾಗ ಫೇವರಬಲ್ ಆಗಿರುತ್ತೆ ಅಂತ ಟೈಮಲ್ಲಿ ಇದರ ಸಂತತಿ ನ್ಯಾಚುರಲ್ ಆಗಿ ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋಂಥ ವಿಚಾರ. ಇದೇ ರೀತಿ ಆದರೆ ಹೆಂಗೆ ನಮ್ಮ ಮಾನವನ ಉಳಿವು ಅಂತ ಒಂದು ಪ್ರಶ್ನೆ ಬಂದರೆ ಇದಕ್ಕೆ ಏನಾದರೂ ಒಂದು ದಾರಿ ಹುಡುಕ್ಬೇಕಲ್ಲ ಅಂತೇಳ್ಬಿಟ್ಟು ಸಂಸ್ಥೆಯ ಮೂಲಕ ಸರ್ಕಾರದ ಮೂಲಕ ನಮಗೆ ಮಾಡಬೇಕು, ಹೆಂಗೂ ಇದ್ರ ಬಗ್ಗೆ ಮಾಹಿತಿ ಇದೆ, ಸಾಕುವಂಥ ಒಂದು ಟೆಕ್ನಾಲಜಿ ಇದೆ. ಆ ನಿಟ್ಟಿನಲ್ಲಿ ಇದನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಕೃಷಿಗೆ ಸಂಬಂಧಪಟ್ಟಂಥ ಸಂಸ್ಥೆಗಳಲ್ಲಿ ತರಬೇತಿ ಕೊಟ್ಟು ರೈತರಿಗೆ ವೈಜ್ಞಾನಿಕ ಮಾಹಿತಿಯನ್ನು ನೀಡಿ ಇದನ್ನು ಸಾಕೋದ್ರಿಂದ ಅಟ್ಲೀಸ್ಟ್ ಆ ಲೊಕೇಶನಲ್ಲಿ ಅದು ಏನು ಫೋರೇಜಿಂಗ್ ಪೀರಿಯಡ್ ಅಂತ ಹೇಳ್ತೀವಿ, ಏನು ಫ್ಲವರಿಂಗ್ ಟೈಮ್ ಅಂತ ಹೇಳ್ತೀವಿ, ಅಂತ ಟೈಮಲ್ಲಿ ಬಾಕ್ಸ್ ಇಟ್ಟು ಅಲ್ಲಿಗೆ ಒಳ್ಳೆ ಇಳುವರಿ ಬರೋದಂತಾಗುತ್ತೆ, ಜೊತೆಗೆ ಹನಿ ಈಲ್ಡ್ ಶೇಖರಣೆ ಅಂತ ಆಗಿರುತ್ತೆ, ಜೊತೆಗೆ ನಮ್ಮನೆಯ ಆರೋಗ್ಯನು ಕೂಡ ಕಾಪಾಡ್ದಂಗೆ ಆಗುತ್ತೆ. ಯಾಕಂದರೆ ಅದರ ಒಂದೊಂದು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡು ಹೋದಾಗ ನಮಗೆಲ್ಲದೂ ಬೆನಿಫಿಟ್ ಆಗಿದ್ದಾಗ ಇಂಡೈರೆಕ್ಟ್ ಎಫೆಕ್ಟು ನಮ್ಮ ಆರೋಗ್ಯಕ್ಕೆ ತುಂಬ ಸೂಕ್ತ ಆಗಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಮಾಡಿದರೆ ಅಡಿಷನಲ್ ಆಗಿ ಇನ್ಕಮ್ ಬರುತ್ತೆ, ಮನುಷ್ಯ ಟೋಟಲ್ ಆಗಿ ಹೆಲ್ದಿ ಆಗಿ ಕಾಣೋದಕ್ಕೆ ಪ್ರಾಸ್ಪರಿಟಿಯನ್ನು ಕಾಣಬಹುದು ಸರ್. ಹಾಗಾಗಿ ಜೇನು ಸಾಕಾಣಿಕೆಯನ್ನ ಪ್ರತಿಯೊಬ್ಬ ಕೃಷಿಕರು ಕೂಡ ಮಾಡಬೇಕು ಅಂತ ಹೇಳಿ ತಾವು ಬಯಸ್ತಕ್ಕಂಥದ್ದು. ಯಾವೆಲ್ಲ ಪ್ರಕಾರದ ಜೇನನ್ನ ಸಾಕಾಣಿಕೆಯನ್ನ ಮಾಡಬಹುದು, ನೀವು ಯಾವ್ಯಾವ ಪ್ರಕಾರದ ಜೇನನ್ನ ಸಾಕಾಣಿಕೆ ಮಾಡ್ತಾ ಇದ್ದೀರಿ? ಸೊ ಸಾಕಕ್ಕಾಗುವಂಥದ್ದು ಎರಡು ತರದ ಜೇನು, ತುಡುವೆ ಜೇನು ಅಂತ ಕರಿತೀವಿ, ಇನ್ನೊಂದು ಮುಜಂಟಿ ಜೇನು ಅಥವಾ ಸ್ಟಿಂಗ್ಲೆಸ್ ಬೀಸ್ ಅಂತ ಕರಿತೀವಿ. ಸೊ ಮುಜಂಟಿ ಜೇನು ಅದರಲ್ಲಿ ಚುಚ್ಚು ಅಂತದ್ದಿಲ್ಲ, ಸೊ ಹಾಗಾಗಿ ಅದನ್ನ ಸಾಕಕ್ಕೆ ತುಂಬಾ ಈಸಿ. ಮತ್ತೆ ಅದರಲ್ಲಿ ಬರುವಂತ ಹನಿ ಕೂಡ ನಿಮಗೆ ನಾರ್ಮಲ್ ತುಡುವೆ ಜೇನಲ್ಲಿ ಸಿಗುವುದಕ್ಕಿಂತ 10 ಪಟ್ಟು ಜಾಸ್ತಿ ಮೆಡಿಸಿನಲ್ ಪ್ರಾಪರ್ಟೀಸ್ ಇರುತ್ತೆ. ಸೊ ಹಾಗಾಗಿ ನಮಗೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೇದು. ತುಡುವೆ ಜೇನಲ್ಲಿ 2 ತರ ಇದೆ. ಸೊ ಒಂದು ಎಪಿಸ್ ಸೆರೆನಾ ಅಂತ ನಾವು ಕರಿತೀವಿ, ಅದು ಇಂಡಿಯನ್ ಬ್ರೀಡ್. ಇನ್ನೊಂದು ಎಪಿಸ್ ಮೆಲಿಫೆರಾ ಅಂತ ಇದೆ, ಅದು ಯುರೋಪಿಯನ್ ಬೀ, ಸೊ ಇಟಾಲಿಯನ್ ಬೀಸ್ ಅಂತಾನು ಕರಿತೀವಿ. ಸೊ ಆ ತರ, ಸೊ ಅದು 2 ತರದ ಜೇನು ಹುಳಗಳನ್ನು ನಾವು ಸಾಕಾಣಿಕೆ ಮಾಡಬಹುದು. ನೀವು ಯಾವ ತರದ್ದು ಸಾಕಾಣಿಕೆ ಮಾಡ್ತಾ ಇದ್ರೆ? ನಾವು 2 ತರದ್ದು ಮಾಡ್ತಾ ಇದೀವಿ, ತುಡುವೆ ಜೇನನ್ನು ಕೂಡ ಸಾಕ್ತಾ ಇದೀವಿ, ಮತ್ತೆ ಮುಜಂಟಿ ಜೇನನ್ನು ಕೂಡ ಸಾಕ್ತಾ ಇದೀವಿ. ಅದರದ್ದು ಸಂತಾನವನ್ನು ಅಭಿವೃದ್ಧಿ ಮಾಡುವಂತಹ ಪ್ರೋಗ್ರಾಮ್ಗಳನ್ನು ಕೂಡ ನಾವು ಮಾಡ್ತಾ ಇದೀವಿ, ಅಂದ್ರೆ ನಮ್ದೇ ಬ್ರೀಡಿಂಗ್ ಸೆಂಟರ್ ಕೂಡ ಇದೆ. ಸೊ ಹಾಗಾಗಿ ಆದಷ್ಟು ಅದರ ಸಂತಾನ ಅಭಿವೃದ್ಧಿ ಮಾಡಿ ಪ್ರತಿ ವರ್ಷ ಹುಳುಗಳ ಸಂಖ್ಯೆ ಅಂದ್ರೆ ಕಾಲೋನಿಗಳನ್ನ ನಾವು ಮಲ್ಟಿಪ್ಲೈ ಮಾಡ್ತಾನೆ ಇದೀವಿ. ಕೃಷಿಕರು ತಮ್ಮ ತಾಕಿನಲ್ಲಿ ಕೃಷಿ ಬೆಳೆಗಳನ್ನ ಮಾಡ್ತಾ ಅದ್ರ ಜೊತೆಗೆ ಜೇನನ್ನು ಕೂಡ ಸಾಕಾಣಿಕೆ ಮಾಡ್ಕೊಳ್ಳೋದ್ರಿಂದ ಎಷ್ಟು ಅನುಕೂಲ ಆಗುತ್ತೆ, ಮತ್ತೆ ಎಷ್ಟು ಪ್ರಮಾಣದಲ್ಲಿ ಅವರ ಫಸಲಿರುತ್ತೆ, ಅದು ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ? ಸರ್, ನಾರ್ಮಲ್ ಆಗಿ ನಾವು ಯಾವುದೇ ಒಂದು ಬೆಳೆ, ಈಗ ನಾವು ಹೇಳಿದ ಅಗ್ರಿಕಲ್ಚರ್ ಬೆಳೆಗಳು ಅಂದರೆ ಫೀಲ್ಡ್ ಕ್ರಾಪ್ಸ್ ಅಂತ ಹೇಳ್ತೀವಿ, ತೋಟಗಾರಿಕೆ ಬೆಳೆಗಳು ಜೊತೆಗೆ ಕಾಡಿಗೆ ಸಂಬಂಧದಂಥ ಬೆಳೆಗಳಂತೆ. ನಾನು ಈ ಟೋಟಲ್ ಆಗಿ ಈ ಥರ ಹೇಳಿದ್ರೆ 70-80% ಪರಾಗಸ್ಪರ್ಶ ಫೀಲ್ಡ್ ಕ್ರಾಪ್ಸಲ್ಲಿ ಸಿಗುತ್ತೆ, ಅಂದರೆ ನಮ್ಮ ಕೃಷಿ ಸಂಬಂಧಪಟ್ಟಂಥ ಬೆಳೆಗಳಲ್ಲಿ ಅಂದರೆ 70% ಪರಾಗಸ್ಪರ್ಶ ಜೇನೊಣದಿಂದಲೇ ಆಗುವಂಥದ್ದು. ಆಲ್ಮೋಸ್ಟ್ ನ್ಯಾಚುರಲ್ ಆಗಿ ಹಂಗೆ ಬಿಟ್ಟರೆ ಕನಿಷ್ಠ ಪಕ್ಷ 35-40% ಈಲ್ಡ್ ಜಾಸ್ತಿ ಆಗೋದು ಅಗ್ರಿಕಲ್ಚರ್ ಕ್ರಾಪ್ಸಲ್ಲಿ. ಅದೇ ರೀತಿ ತೋಟಗಾರಿಕೆ ಬೆಳೆಗಳು, ಹಣ್ಣಿನ ಬೆಳೆಗಳೆಲ್ಲ ಆದರೆ ನಿಮಗೆ 40-45% ಪರಾಗಸ್ಪರ್ಶ ಜೇನೊಣದಿಂದಲಾಗುತ್ತೆ. ಈ ಜೇನೊಣದಿಂದ ಪರಾಗಸ್ಪರ್ಶ ಆಗೋದಕ್ಕೆ ಒಂದು ಟೆಕ್ನಿಕಲ್ ಆಗಿ ಕರೀತಾರೆ, ಮೆಲಿಟ್ರೋಫಿಲಿ ಅಂತ ಹೇಳ್ತೀವಿ. ಆಮೇಲೆ ಕಾಡು ಜಾತಿಯ ಮರಗಳಲ್ಲಿ ಇದು ಕೂಡ ತುಂಬಾ ಪರಿಣಾಮಕಾರವಾಗಿ ಮಾಡ್ತಾ ಇರುತ್ತೆ. ಟೋಟಲ್ ಆಗಿ ನಮಗೆ ಸರ್ಪ್ಲಸ್ ಆಗಿ ಫುಡ್ ಅನ್ನ ದೊರಕಿಸಿಕೊಡುವಂತ ಕೆಲಸ ಮಾಡೋದ್ರಿಂದ ನಮಗೆ ಬಹಳ ಅನುಕೂಲ ಆಗುತ್ತೆ. ಹಾಗಾಗಿ ಜೇನು ಸಾಕಾಣಿಕೆ ಇಂಪಾರ್ಟೆಂಟ್ ಆಗುತ್ತೆ, ಅಳವಡಿಕೆಯನ್ನ ಮಾಡ್ಕೋಬಹುದು. ಮತ್ತೆ ಈ ತರ ಎಲ್ಲಾ ಡೈವರ್ಸಿಟಿ ಫೋರೇಜ್ ಫ್ಲವರಿಂಗ್ ಇದ್ದ ಅಂದಾಗ ರಾಣಿ ಜೇನು ಅಂತ ಹೇಳ್ತೀವಿ, ತುಂಬಾ ಮೊಟ್ಟೆ ಇಡುತ್ತೆ, ಚೆನ್ನಾಗಿ ಪಾಪ್ಯುಲೇಷನ್ ಡೆವಲಪ್ ಮಾಡುತ್ತೆ. ಈ ತರ ಪಾಪ್ಯುಲೇಷನ್ ಡೆವಲಪ್ ಮಾಡಾದ ನಂತರ ಈ ತರ ಜೇನು ಕೃಷಿಕರು ಇದ್ದಂತವ್ರು ಏನ್ ಮಾಡ್ತಾರೆ ಅಂತ ಟೈಮಲ್ಲಿ ಕಾಲೋನಿನ ಡಿವೈಡ್ ಮಾಡಿ, ಮತ್ತೆ ಆ ಪ್ರತ್ಯೇಕ ಆದ್ರೆ ಇನ್ನೊಂದು ಸಪರೇಟ್ ಕಾಲೋನಿಯನ್ನು ಡಿವೈಡ್ ಮಾಡಿ ಅವ್ರು ಯಾರ್ಯಾರಿಗೆ ಆಸಕ್ತಿ ಇರತಕ್ಕಂಥ ರೈತರಿಗೆ ಆ ಫೀಲ್ಡಲ್ಲಿ ಇಟ್ಟು ಎಲ್ಲಿ ಒಳ್ಳೆಯ ಫ್ಲವರಿಂಗ್ ಕ್ರಾಪ್ಸ್ಗಳಿದ್ದಾವೆ ಅಲ್ಲಿ ಇಟ್ಟು ಅದರ ಈಲ್ಡನ್ನು ಇನ್ಕ್ರೀಸ್ ಮಾಡೋರ ಜೊತೆಗೆ ಅವರ ಆದಾಯನೂ ಕೂಡ ಜಾಸ್ತಿ ಆಗುತ್ತೆ, ಜೊತೆಗೆ ಅವರ ಮನೆಯ ವಾತಾವರಣ ಕೂಡ ತುಂಬ ಚೆನ್ನಾಗಿರುತ್ತೆ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ, ಎಲ್ಲಿ ಜೇನಿನ ಸಂತತಿ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೋ ಅಲ್ಲಿ ಪರಿಸರನೂ ಕೂಡ ತುಂಬ ಚೆನ್ನಾಗಿರುತ್ತಂತ ಒಂದು ಇಂಡಿಕೇಶನ್ ಇದೆ. ಇದಕ್ಕೆ ಇಂಡಿಕೇಟರ್ ಫಾರ್ ದ ಪ್ಯೂರಿಟಿ ಆಫ್ ನೇಚರ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಜೇನು ಎಲ್ಲರೂ ಸಾಕಬೇಕು, ಅದರ ತಕ್ಕಂತೆ ನಾವು ಕೂಡ ನಡ್ಕೋಬೇಕು ಅನ್ನೋ ಒಂದು ದೃಷ್ಟಿಕೋನ ಸರ್. ಜೇನು ಸಾಕಾಣಿಕೆ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ ಏನೆಲ್ಲ ಬೇಕಾಗುತ್ತೆ, ಹೇಗೆ ಪ್ರಾರಂಭವನ್ನು ಮಾಡ್ತಕ್ಕಂಥದ್ದು, ಮತ್ತೆ ಯಾವೆಲ್ಲ ಅಂಶಗಳ ಬಗ್ಗೆ ಹೆಚ್ಚು ನಾವು ಗಮನವನ್ನು ಹರಿಸಬೇಕಾಗುತ್ತೆ? ಕರ್ನಾಟಕದಲ್ಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಒಂದು ಸ್ಪೆಸಿಫಿಕೇಶನ್ ಕೊಟ್ಟಿದೆ, ಬಾಕ್ಸ್ ಈ ತರನೇ ಇರಬೇಕು ಅಂತ. ಸೊ ಆ ತರ ಸ್ಪೆಸಿಫಿಕೇಶನ್ ಫಾಲೋ ಮಾಡಿದ್ರೆ ಮಾತ್ರ ಜೇನು ಸಾಕಾಣಿಕೆ ನಾವು ಸೈಂಟಿಫಿಕ್ ಆಗಿ ಮಾಡಬಹುದು. ಸೊ ಇಲ್ಲ ಅಂದ್ರೆ ನಿಮಗೆ ಬಾಕ್ಸ್ ಸೈಜ್ ಕರೆಕ್ಟ್ ಇಲ್ಲ ಅಂದ್ರೂ ಕೂಡ ಕಾಲನಿ ಡೆವಲಪ್ ಮಾಡೋದಕ್ಕೆ ಮತ್ತೆ ಜೇನು ತೆಗೆಯೋದಕ್ಕೆಲ್ಲ ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಬಾಕ್ಸು, ಜೇನು ಹುಳಗಳು, ಕಾಲೋನಿಗಳು, ಕೆಲವು ಕಡೆ ಏನಾಗುತ್ತೆ ಅಂದ್ರೆ ಅವರು ತೋಟಗಳಲ್ಲಿ ಅಥವಾ ಜಮೀನಲ್ಲೇ ಇರುವಂತದನ್ನು ಕೂಡ ಕ್ಯಾಪ್ಚರ್ ಮಾಡಿ ಬಾಕ್ಸ್ ಒಳಗೆ ಹಾಕೊಂಡು ನಾವು ಸಾಕಾಣಿಕೆನ ಮಾಡಬಹುದು. ಮೇಜರ್ ಆಗಿ ನಾವು ನೋಡಬೇಕಾದಂತ ಅಂಶಗಳು ಅಂದ್ರೆ ಅವುಗಳಿಗೆ ಈ ಕೆಲವು ಕೀಟಗಳು ಥ್ರೆಟ್ಸ್ ಆಗುತ್ತೆ. ಈಗ ಎಕ್ಸಾಂಪಲ್ ಇರುವೆ ಇರ್ಬೋದು, ಇರುವೆ ಹತ್ತಿದ್ರೆ ಬಾಕ್ಸ್ ಒಳಗೆ ಹತ್ತಿದ್ರೆ ಕಾಲೋನಿ ಬಿಟ್ಟು ಹೋಗೋಂಥದ್ದು ಸಿಚುವೇಶನ್ ಇರುತ್ತೆ. ಅದು ಬಿಟ್ಟರೆ ಮತ್ತೆ ಕಡ್ಜದ ಹುಳ ಅಂತ ಕರಿತೀವಿ ನಾವು, ಸೊ ಅದು ಕೂಡ ಇವುಗಳಿಗೆ ಹುಳುಗಳಿಗೆ ತೊಂದರೆ ಮಾಡುತ್ತೆ. ಸೊ ಅದರಿಂದೆಲ್ಲ ನಾವು ಸ್ವಲ್ಪ ಪ್ರಿಕಾಷನ್ ತಗೋಬೇಕಾಗುತ್ತೆ. ಅದನ್ನೆಲ್ಲ ಪ್ರಿಕಾಷನ್ ತಗೊಂಡು ನಾವು ಮಾಡಿದ್ರೆ ಜೇನು ಸಾಕಾಣಿಕೆಯನ್ನು ತುಂಬಾ ಚೆನ್ನಾಗೇ ಮಾಡಬಹುದು. ಆಕ್ಚುಲಿ ಹೇಗೆ ಪ್ರಾರಂಭ ಮಾಡ್ತಕ್ಕಂಥದ್ದು? ಅದೇ, ನಾವು ನ್ಯಾಚುರಲ್ ಆಗಿ ಕಾಲೋನಿ ಎಲ್ಲಿದೆ ಅನ್ನೋದನ್ನ ನಾವು ಹುಡುಕ್ಬೇಕಾಗುತ್ತೆ. ಸೊ ಅದಾದ್ಮೇಲೆ ನಮ್ಮ ಹತ್ರ ಬಾಕ್ಸ್ ಇತ್ತು ಅಂತಂದ್ರೆ ಆ ಕಾಲೋನಿಲಿ ಇರುವ ಕೋಮ್ಗಳು, ನಾವು ಎರಿಗಳಂತ ಏನ್ ಕರಿತೀವಿ, ಫಸ್ಟ್ ಅದನ್ನ ನಾವು ತೆಗೆದು ಫ್ರೇಮ್ ಇರುತ್ತೆ ಬಾಕ್ಸ್ ಒಳಗೆ, ಸೊ ಆ ಫ್ರೇಮಿಗೆ ನಾವು ಅದನ್ನ ಕಟ್ಬಿಟ್ಟು ಬಾಳೆನಾರು ಅಥವಾ ಪ್ಲಾಸ್ಟಿಕ್ ದಾರ ಆತರ ಯಾವ್ದ್ರಲ್ಲಾದ್ರೂ ಕಟ್ಬಿಟ್ಟು ಬಾಕ್ಸ್ ಒಳಗೆ ಇಟ್ಬಿಟ್ಟು ಮತ್ತೆ ಆ ಹುಳುಗಳು ಒಂದು ಗುಂಪಾಗಿರುತ್ತೆ. ಸೊ ನಾವು ಆ ಎರಿಗಳನ್ನ ರಿಮೂವ್ ಮಾಡಿದ ತಕ್ಷಣ ಹುಳುಗಳು ಹಾರೋಗಲ್ಲ, ಸೊ ಅದೇ ಗೂಡಲ್ಲೇ ಇರುತ್ತೆ ಎಲ್ಲಿ ಇತ್ತು ಅಲ್ಲಿ. ಸೊ ಅದನ್ನ ನಾವು ಕ್ಯಾಪ್ಚರ್ ಮಾಡಿ ಹುಳುಗಳನ್ನ ಬಾಚ ಹಾಕುವಂಥದ್ದು, ಅಥವಾ ನಮಗೆ ಈಸಿಯಾಗಿ ರಾಣಿ ಸಿಕ್ತು ಅಂದ್ರೆ ಆ ರಾಣಿನ ಬಾಕ್ಸ್ ಒಳಗೆ ಹಾಕಿ ಎಂಟ್ರೆನ್ಸ್ಗೆ ರಾಣಿ ಗೇಟ್ ಅಂತ ಬರುತ್ತೆ, ಸೊ ಅದನ್ನ ಹಾಕ್ಬಿಟ್ರೆ ರಾಣಿ ಬಾಕ್ಸ್ ಇಂದ ಹೊರಗೆ ಬರಲ್ಲ. ರಾಣಿ ಬಾಕ್ಸ್ ಒಳಗೆ ಇದೆ ಅಂದಾಗ ಈ ಕೆಲಸಗಾರ ನೊಣಗಳು ಏನಿದಾವೆ ಅವುಗಳೆಲ್ಲ ಬಾಕ್ಸ್ ಒಳಗೆ ಹೋಗ್ತವೆ, ಯಾಕಂದ್ರೆ ರಾಣಿ ಫೆರಮೋನ್ಸ್ ರಿಲೀಸ್ ಮಾಡಿದ ಕೂಡಲೇ ಯಾವಾಗ್ಲೂ ರಾಣಿನ ಪ್ರೊಟೆಕ್ಟ್ ಮಾಡೋದಕ್ಕೆ ರಾಣಿ ಜೊತೆನೇ ಇರೋಕೆ ಬಯಸ್ತವೆ ವರ್ಕರ್ ಬೀಸ್. ಸೊ ಹಾಗಾಗಿ ಬಾಕ್ಸ್ ಒಳಗೆ ಅವುಗಳೇ ಹೋಗ್ತವೆ. ಇನ್ ಕೇಸ್ ನಮಗೆ ರಾಣಿ ಸಿಗ್ಲಿಲ್ಲ ಅಂತ ಅಂದ ಸಿಚುವೇಶನ್ ಅಲ್ಲಿ ನಾವು ಆದಷ್ಟು ಹುಳುಗಳನ್ನ ಬಾಚಾಕ್ತಿದ್ದಾಗ ಆ ಗುಂಪುಗಳಲ್ಲಿ ರಾಣಿ ಬರುವ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವು ಆ ಕಾಲನಿನ ಕ್ಯಾಪ್ಚರ್ ಮಾಡಬಹುದು. ಕ್ಯಾಪ್ಚರ್ ಮಾಡಿದ ಕೂಡಲೇ ನಾವು ತರಬಾರದು, ಯಾಕಂದ್ರೆ ಈಗ ಫೋರೇಜಿಂಗ್ ಅಂದ್ರೆ ಆಹಾರವನ್ನ ತರೋದಿಕ್ಕೆ ಬೇಕಾದಷ್ಟು ಹುಳುಗಳು ಹೊರಗಡೆ ಹೋಗಿರ್ತವೆ. ಸೊ ಆ ಹುಳುಗಳೆಲ್ಲ ಹೊರಗ್ ಬಂದು ಬಾಕ್ಸ್ ಒಳಗೆ ಕೂರ್ಬೇಕು, ಅದ್ ಕೂತು ಎಲ್ಲ ಸೆಟಲ್ ಆಗಕ್ಕೆ ಕತ್ಲೆ ಆಗುತ್ತೆ. ಜೇನು ನೊಣಗಳು ಕತ್ಲೆಯಲ್ಲಿ ಕೆಲಸ ಮಾಡೋದಿಲ್ಲ, ಒಂದು ಆರು ಆರೂವರೆ ಆದ ನಂತರ ಕೆಲಸ ಮಾಡೋದಿಲ್ಲ. ಸೊ ಹಾಗಾಗಿ ಒಂದು ಆರು ಆರೂವರೆ ಆದ ನಂತರ ನಾವು ಆ ಪೆಟ್ಟಿಗೆನ ತಗೊಬಂದು ನಾವು ಎಲ್ಲಿ ಇಡಬೇಕು ಆ ಸೂಟೇಬಲ್ ಜಾಗ ನೋಡ್ಕೊಂಡು ಇಡಬೇಕಾಗುತ್ತೆ. ಜೇನು ಸಾಕಾಣಿಕೆ ಅಷ್ಟೇ ಅಲ್ಲ, ಜೇನಿನ ಸೇವೆಯನ್ನು ಕೂಡ ನೀವು ಒದಗಿಸ್ತಾ ಇದ್ದೀರಾ. ಹೇಗೆಲ್ಲ ಸೇವೆ ಒದಗಿಸ್ತಾ ಇದ್ದೀರಾ, ಎಲ್ಲೆಲ್ಲಿ ಒದಗಿಸ್ತಾ ಇದ್ದೀರಾ, ಏನ್ ಮಾಡ್ತೀರಾ, ನಿಮ್ಮ ಸೇವೆ ಬೇಕು ಅಂತ ಹೇಳಿದ್ರೆ ನಮ್ಮ ಕೃಷಿಕರು ಹೇಗೆ ಪಡೆದುಕೊಳ್ತಕ್ಕಂಥದ್ದು? ಬೀ ಕೀಪಿಂಗ್ ಸರ್ವಿಸಸ್ನ ನಾವು ಪ್ರೊವೈಡ್ ಮಾಡ್ತೀವಿ. ಆಲ್ರೆಡಿ ಜೇನು ಪೆಟ್ಟಿಗೆಗಳನ್ನ ಅವ್ರು ಇಟ್ಕೊಂಡಿದ್ರೆ ಲೈಕ್ ಅವರಿಗೆ ಅದನ್ನ ಮೇಂಟೈನ್ ಮಾಡೋಕೆ ಕಷ್ಟ ಆಗ್ತಿದೆ ಅಥವಾ ಟೆಕ್ನಿಕಲ್ ಆಗಿ ಅವರಿಗೇನು ನಾಲೆಡ್ಜ್ ಗೊತ್ತಿಲ್ಲ ಅಂತಂದ್ರೆ ನಾವು ಹೋಗಿ ಪ್ರತಿ ತಿಂಗಳು ಬಾಕ್ಸ್ಗಳನ್ನ ಮೇಂಟೈನ್ ಮಾಡಿ ಕಾಲನಿನ ಕಂಡೀಷನ್ನ ಮೇಂಟೈನ್ ಮಾಡೋದಕ್ಕೆ ನಾವು ಹೆಲ್ಪ್ ಮಾಡ್ತೀವಿ. ಅದರ ಜೊತೆಗೆ ಅದರಲ್ಲಿ ಜೇನು ಆದಾಗ ಜೇನು ತೆಕ್ಕೊಡುವಂಥದ್ದು. ಈಗ ರೈತರು ಏನೇ ಬೆಳೆದ್ರು ತಮಗೆ ಅಷ್ಟೊಂದು ಇಟ್ಕೊಳ್ಳಲ್ಲ, ಯಾವಾಗಲೂ ಬೇರೆಯವರಿಗೆ ಮಾರೋದಕ್ಕೆ ಆ ಥರನೇ ನೋಡ್ತಾರೆ. ಸೊ ಹಾಗಾಗಿ ಬೈಬ್ಯಾಕ್ ಕೂಡ ನಾವು ಮಾಡ್ತೀವಿ, ಅದೇ ನಾವು ಎಕ್ಸ್ಟ್ರಾಕ್ಟ್ ಮಾಡಿದ ಕೂಡಲೇ ನಾವು ಬೈಬ್ಯಾಕ್ ಮಾಡ್ತೀವಿ. ಮತ್ತೆ ಬಾಕ್ಸ್ ಅವ್ರದ್ದಿಲ್ಲ, ಜೇನು ಪೆಟ್ಟಿಗೆ ಅವ್ರ ಹತ್ರ ಇಲ್ಲ ಅಂತ ಅಂದ್ರೆ ನಮ್ಮ ಹತ್ರನೇ ಸಿಗುತ್ತೆ, ನಾವು ಅದನ್ನ ತಗೊಂಡೋಗಿ ಅವ್ರ ಜಾಗದಲ್ಲಿ ಇಟ್ಟು ಅದನ್ನು ಕೂಡ ಮೇಂಟೈನ್ ಮಾಡುವಂತದ್ದು ಫೆಸಿಲಿಟಿ ಕೂಡ ನಾವು ಪ್ರೊವೈಡ್ ಮಾಡ್ತಾ ಇದೀವಿ. ಜೇನು ಅಂದಾಕ್ಷಣ ನಮಗೆ ಬಹಳ ಇಷ್ಟ ಆಗುತ್ತೆ, ಪ್ರೀತಿ ಅಂತ ಅನ್ಸುತ್ತೆ, ಆಸೆ ಆಗುತ್ತೆ, ಅದ್ರ ಜೊತೆಗೆ ಭಯನೂ ಕೂಡ ಆಗುತ್ತೆ. ಬಹುಶಃ ಇದೊಂದು ವಸ್ತುವಿನಲ್ಲಿ ಮಾತ್ರ ನಮಗೆ ಭಯ ಅಂತ ಹೇಳಿ ಅನ್ಸುವಂಥದ್ದು. ಅದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಜೇನು ಚುಚ್ಚುತ್ತೆ ಅನ್ನುವಂಥದ್ದು. ಈ ಕಾರಣಕ್ಕಾಗಿ ಅನೇಕರು ಜೇನಿನ ಕೃಷಿಯನ್ನ ಮಾಡಲಿಕ್ಕೆ ಮುಂದೆ ಬರೋದಿಲ್ಲ. ಈ ನಿಟ್ಟಿನಲ್ಲಿ ಒಂದಷ್ಟು ತರಬೇತಿಯ ಅಗತ್ಯ ಇರುತ್ತೆ ಅವ್ರಿಗೆ. ಹಾಗಾಗಿ ಜೇನು ಸಾಕಾಣಿಕೆಗೆ ಸಂಬಂಧಪಟ್ಟಂತಹ ತರಬೇತಿ ಎಲ್ಲೆಲ್ಲಿ ದೊರಕುತ್ತೆ, ಎಲ್ಲಿ ನಮ್ಮ ಕೃಷಿಕರು ಪಡೆದುಕೊಳ್ಬಹುದು, ಇದರ ಜೊತೆಗೆ ಜೇನು ಸಾಕಾಣಿಕೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ಸರ್ಕಾರ ಏನೆಲ್ಲ ಉತ್ತೇಜನಗಳನ್ನು ನೀಡ್ತಾ ಇದೆ, ಇದರ ಬಗ್ಗೆ ತಿಳಿಸ್ಕೊಡಿ. ಸರ್, ಈಗ ಇದ್ರ ಬಗ್ಗೆ ಗೊತ್ತಿರೋ ಹಾಗೆ ಸರ್ಕಾರದಿಂದ ಮತ್ತೆ ಯೂನಿವರ್ಸಿಟಿಗಳಿಂದ ಕೃಷಿ ವಿಶ್ವವಿದ್ಯಾನಿಲಯಗಳಿಂದ ಮಹತ್ವ ಕೊಡುತ್ತು ನಮಗೆ ಉತ್ತೇಜನ ನೀಡಿದೆ, ಈ ಥರ ಕಾರ್ಯಕ್ರಮಗಳು ರೈತರಿಗೆ ಮಾಡಬೇಕು, ಇದರ ತಿಳಿಸ್ಕೊಡ್ಬೇಕು. ಏನಕ್ಕೆ ಈ ಥರ ಆಗ್ತದೆ ಅಂದರೆ ರೈತರು ಒಂದು ಕ್ರೂಡಾಗಿ ಮಾಡ್ತಾ ಇರ್ತಾರೆ ಅವ್ರದೇ ಆದ ಒಂದು ಪದ್ಧತಿಯಲ್ಲಿ, ಆದರೆ ಜೇನು ಒಂದು ತನ್ನ ಜೀವನವನ್ನೇ ತ್ಯಾಗ ಮಾಡಿ ಕುಮನ್ನು ಕಟ್ಟಿರುತ್ತೆ, ಅಂದರೆ ಏರಿಯನ್ನು ಕಟ್ಟಿರುತ್ತೆ. ಅದನ್ನು ನಾವು ಡ್ಯಾಮೇಜ್ ಮಾಡ್ದಲ್ಲೇ ತುಪ್ಪವನ್ನು ಎಕ್ಸ್ಟ್ರಾಕ್ಟ್ ಮಾಡುವಂಥ ಪದ್ಧತಿ ಇದೆ. ಅದರೇ ಆದ ಒಂದು ವೈಜ್ಞಾನಿಕವಾಗಿ ಮ್ಯಾನೇಜ್ ಮಾಡುವಂಥ ಒಂದು ನಿರ್ವಹಣೆ ಮಾಡುವಂಥ ಕ್ರಮಗಳಿದ್ದಾವೆ. ಆ ಕ್ರಮಗಳು ತಕ್ಕಂತೆ ನಾವು ಮಾಡಬೇಕಂದ್ರೆ ಅದಕ್ಕೆ ಅದು ವೈಜ್ಞಾನಿಕ ಮಾಹಿತಿ ಬೇಕು, ತರಬೇತಿ ಬೇಕು. ಅವು ಕೃಷಿ ಸಂಬಂಧಪಟ್ಟಂಥ ಇಲಾಖೆಗಳು, ಅದು ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು, ಆಮೇಲೆ ಕೃಷಿ ಆಧಾರಿತ ಸಂಸ್ಥೆಗಳಾಗಿರ್ಬೇಕು, ಅಲ್ಲಿ ತರಬೇತಿ ಪಡೆದು ಅದರದ್ದು ವೈಜ್ಞಾನಿಕ ಮಾಹಿತಿ ಆದ್ರ ಮೇಲೆ ಅವ್ರ ಕೆಲಸ ನಿಭಾಯಿಸಿದರೆ ಕನಿಷ್ಠ ಪಕ್ಷ ಅವರು ಕೂಡ ಸೋರ್ಸ್ ಪರ್ಸನ್ ಆಗಿ ಬೇರೆ ಕೆಲಸ ಮಾಡೋಕೆ, ಅದಕ್ಕೆ ಉದಾಹರಣೆ BS ರಂಜಿತ್ ಅವರೇ ಕಾರಣ ಆಗಿರ್ತಾರೆ. ಈ ನಿಟ್ಟಿನಲ್ಲಿ ಈ ತರ ಆಗಿರೋದ್ರಿಂದ ನಾವು ಯಥೇಚ್ಛವಾಗಿ ಇಂಥ ಒಂದು ತಾಲೂಕಿನಲ್ಲಿ ಅಥವಾ ಒಂದು ಜಿಲ್ಲೆಯಲ್ಲಿ ಒಂದು 10-15 ಜನ ಬಂದ್ರೆ ಕನಿಷ್ಠ ಪಕ್ಷ ಇಡೀ ಜಿಲ್ಲೆಗೆ ಎಲ್ಲರಿಗೂ ಮಾಹಿತಿ ನೀಡುವಂತ. ಈ ನಿಟ್ಟಿನಲ್ಲಿ ಏನಾಗ್ತದೆ, ನಾವು ವೈಜ್ಞಾನಿಕ ಅದರ ಜೀವನ ಚಕ್ರ ಹೆಂಗಿರುತ್ತೆ, ಎಷ್ಟು ದಿನದಲ್ಲಿ ಅದನ್ನ ಸಂತತಿ ಮುಗಿಯುತ್ತೆ, ಒಂದು ರಾಣಿಜ್ಯ ಅದರಲ್ಲಿ ನಾನು ಹೇಳಿದ ಹಾಗೆ ಮೊದಲನೇದಾಗಿ ಇದ್ರಿಗೆ ಜಾತಿ ಪದ್ಧತಿ ಇದೆ, ರಾಣಿಜೇನ್ ಅಂತ ಗಂಡು ಹುಳುಗಳು ಅಂತ ಇರ್ತದೆ, ಆಮೇಲೆ ವರ್ಕರ್ಸ್ ಬಿ ಅಂತ, ಅದು ವರ್ಕರ್ಸ್ ಬಿ ಅಲ್ಲಿ ತನ್ನ ಮತ್ತೆ ಡಿವೈಡ್ ಮಾಡ್ಕೊಳ್ಳುತ್ತೆ, ಅದು ಕೆಲವು ಪೋಲನ್ ಗ್ರೈನ್ಸ್ ಮತ್ತೆ ನೆಕ್ಟರ್ ಅನ್ನ ತರುವಂತವಕ್ಕೆ ಫೋರೇಜಿಂಗ್ ಬೀಸ್ ಅಂತ ಹೇಳ್ತೀವಿ, ಅದರಲ್ಲೂ ಒಂದು ಪಾರ್ಟ್ ಆಫ್ ಬೀಸ್ ಗಳಿಗೆ ಸೋಲ್ಜರ್ಸ್ ಅಂತ ಸೈನಿಕ ಹುಳುಗಳು ಅಂತ ಹೇಳ್ತೀವಿ. ಅದ್ರ ಕೆಲಸ ಏನಪ್ಪಾ ಅಂದ್ರೆ ಗೂಡನ್ನ ರಕ್ಷಣೆ ಮಾಡೋದು, ರಾಣಿಯನ್ನ ಪ್ರೊಟೆಕ್ಟ್ ಮಾಡುವಂತದ್ದು, ಮತ್ತೆ ಯಾವುದೇ ಒಂದು ನ್ಯಾಚುರಲ್ ಎನಿಮಿ, ಈಗ ರಂಜಿತ್ ಅವರು ಹೇಳಿದಾಗೆ ಅದಕ್ಕೆ ಕಂಟಕ ಬರುವಂತ ಕೆಲವು ಕೀಟಗಳು ರೋಗಗಳು ಬರ್ತವೆ ಅಂತವು ಬಂದಾಗ ಡಿಫೆನ್ಸಿಗೆ ಮಾಡಕ್ಕು ಅಂತ ಹೇಳ್ಬಿಟ್ಟು ಕೆಲಸ ಮಾಡ್ತೇವೆ. ಈಗ ನೀವು ಹೇಳಿದಾಗ ಅದು ಚುಚ್ಚುತ್ತೆ, ತುಂಬಾ ಭಯ ಆಗುತ್ತೆ. ಈಗ ಯಾವುದೇ ಒಂದು ಜೀವ ಪ್ರಕೃತಿಯಲ್ಲಿ ಬದುಕಬೇಕಂತಂದ್ರೆ ಎಷ್ಟೇ ಒಳ್ಳೇದು ಮಾಡಿದ್ರು ಅದನ್ನು ಪ್ರೊಟೆಕ್ಟ್ ಮಾಡ್ಕೊಳಕ್ಕೂ ತನ್ನ ಆಧಾರದ ಆಯುಧಗಳನ್ನ ಇಟ್ಕೊಂಡಿರುತ್ತೆ. ಅದರಲ್ಲಿ ಏನು ರಿಪ್ರೊಡಕ್ಟಿವ್ ಆರ್ಗನ್ ಅಂತ ಇರುತ್ತೆ ವರ್ಕರ್ಸ್ ಅಲ್ಲಿ, ಅದರ ಕೆಲಸಗಾರನೊಳದಲ್ಲಿ ಫುಲ್ಲು ಮಾಡಿಫಿಕೇಶನ್ ಆಗಿ ಸೂಜಿ ತರ ಮಾರ್ಪಾಡಾಗುತ್ತೆ. ಅದರ ಒಂದು ಗ್ರಂಥಿಯಲ್ಲಿ ವಿಷ ಸ್ಟೋರೇಜ್ ಆಗಿರುತ್ತೆ, ಆ ವಿಷನೇ ನಮಗೆ ಮೆಡಿಸಿನಲ್ ಆಗಿ ಕೆಲಸ ಮಾಡುವಂತದ್ದು. ಅದೇನಪ್ಪ ಜಾಸ್ತಿ ಚುಚ್ಚಿದ್ರೆ ಅದು ವಿಷಕರವಾಗಿ ಇವನು ಪ್ರಾಣ ಹೋಗುವಂತ ಸಂಗತಿ ಇರೋದ್ರಿಂದ ಜನಗಳು ತುಂಬಾ ಹೆದರ್ಬಿಟ್ಟು ಕಲಿಯೋದಿಕ್ಕೆ ಮುಟ್ಟೋದಿಕ್ಕೆ ಹ್ಯಾಂಡ್ಲಿಂಗ್ ಮಾಡೋದಿಕ್ಕೆ ತುಂಬಾ ಭಯ ಬೀಳ್ತಾರೆ. ಅದಕ್ಕೋಸ್ಕರ ಅದ್ರ ತಕ್ಕಂತೆ ಪ್ರೊಸೀಜರ್ ವೈಸ್ ಅದ ಮಾಹಿತಿ ತಿಳ್ಕೊಂಡು ಅದು ಹೆಂಗೆ ಹ್ಯಾಂಡಲ್ ಮಾಡಬೇಕು, ಇದು ಯಾವ ಫ್ಯಾಮಿಲಿ ಕುಟುಂಬಕ್ಕೆ ಸೇರುವಂತದ್ದು, ಯಾವಾಗ ಇದನ್ನ ಹ್ಯಾಂಡಲ್ ಮಾಡಬೇಕು, ಅವಕ್ಕೆ ಕೆಲವು ಕಲರ್ ಬ್ಲೈಂಡ್ನೆಸ್ ಇದೆ, ಕೆಂಪು ಮತ್ತು ಬ್ಲಾಕ್ ಕಲರ್ ಕಪ್ಪು ಬಣ್ಣವನ್ನ ಡಿಫ್ರೆನ್ಶಿಯೇಟ್ ಮಾಡೋಕ್ಕಾಗಲ್ಲ. ಅದಕ್ಕೇನೆ ಇವು ಹೇಳ್ದಾಗೆ ಬೆಳಿಗ್ಗೆ 8 ಗಂಟೆಯಿಂದ ಸ್ಟಾರ್ಟ್ ಆದರೆ 4 ಗಂಟೆವರೆಗೂ ಕೂಡ ಆಹಾರವನ್ನು ಮಾಡಕ್ಕೆ ಹೋಗ್ತವೆ. ಅದರ ಪೀಕು ಮಾರ್ನಿಂಗ್ ಅವರ್ಸ್, ಮತ್ತೆ ಬರ್ತಾ ಬರ್ತಾ ಕಡಿಮೆ ಆಗುತ್ತೆ, ಮತ್ತೆ ಗೂಡಿಗೆ ಸೇರ್ಕೊಳ್ಳುತ್ತೆ. ಈ ನಿಟ್ಟಿನಲ್ಲಿ ಕತ್ಲಾದ ತಕ್ಷಣ ಅದು ಕಣ್ಣಿಗೆ ಕಾಣಿಸಲ್ಲ, ಅದಕ್ಕೆ ಮನೆಯಲ್ಲೇ ಇದ್ದು ಬಿಡುತ್ತೆ. ಸೊ ಅದಕ್ಕೆ ಆಮೇಲೆ ಯಾವಾಗಲೂ ನಾವು ಕಪ್ಪು ಬಟ್ಟೆಯನ್ನು ಧರಿಸ್ಬಿಟ್ಟು ನಾವು ಗೂಡನ್ನು ಹ್ಯಾಂಡಲ್ ಮಾಡ್ತಿರ್ತೀವಿ ಕೆಲವು ಟೈಮ್ ಮಧ್ಯಾಹ್ನದ ಹೊತ್ತು, ಯಾಕಂದ್ರೆ ಅದಕ್ಕೆ ಕಪ್ಪು ಮತ್ತು ಕೆಂಪನ್ನು ಡಿಫ್ರೆನ್ಶಿಯೇಟ್ ಮಾಡೋಕ್ಕಾಗಲ್ಲ. ಆಮೇಲೆ ಏನಾದರೂ ಡಿಫ್ರೆನ್ಶಿಯೇಟ್ ಆದ ತಕ್ಷಣ ಏನಾಗುತ್ತೆ, ಅವೇನಾದರೂ ಒಂದು ಚುಚ್ಚು ಬಿಟ್ಟು ತನ್ನ ಫಿರೋಮೋನನ್ನು ಬಿಡುತ್ತೆ, ಕೆಮಿಕಲ್ ಅದರದೇ ಆದ ಒಂದು ರಾಸಾಯನಿಕವನ್ನು ಬಿಟ್ಟಾಗ ಆ ಸ್ಮೆಲ್ಲಲ್ಲಿ ಎಲ್ಲಕ್ಕೂ ಸಿಗ್ನಲ್ ಕೊಡ್ತವೆ. ಆಮೇಲೆ ಎಲ್ಲವೂ ಬಂದು ಅಟ್ಯಾಕ್ ಮಾಡಿ ನಮಗೆ ಚುಚ್ಚುಬಿಟ್ರೆ ಪ್ರಾಣಕ್ಕೆ ಅಪಾಯ ಆಗಿರುತ್ತೆ. ಯಾವ ಟೈಮಲ್ಲಿ ನಿರ್ವಹಣೆ ಮಾಡಬೇಕು, ಯಾವ ಟೈಮಲ್ಲಿ ನಾವು ಹ್ಯಾಂಡ್ಲಿಂಗ್ ಮಾಡಬೇಕು ಅನ್ನೋದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಈಗ ರಾಣಿ ಜೇನು ಅಂತಂದರೆ 3 ವರ್ಷವರೆಗೂ ಬದುಕುತ್ತೆ, ಅದೇ ಗಂಡು ನೊಣಗಳು ಅಂತಂದರೆ 2 ರಿಂದ 2.5 ತಿಂಗಳಿಗೆ ಸತ್ತೋಗ್ಬಿಡುತ್ತೆ, ಆದ್ರ ಕೆಲಸ ಮಾಡಿ ಮುಗಿಸಿ. ಅದೇ ವರ್ಕರ್ಸು 6 ತಿಂಗಳವರೆಗೂ ಬದುಕುತ್ತೆ. ಅದಾದ ನಂತರ ಮತ್ತೆ ಹಿಂಗೆ ಜನ ಮೊಟ್ಟೆ ಎಷ್ಟಿಡುತ್ತೆ, ಎಷ್ಟು ಸಾಯ್ತವೆ, ಈ ಪ್ರೊಪೋರ್ಷನ್ ಅಲ್ಲಿ ತನ್ನ ಸಂತತಿಯನ್ನ ಕಾಪಾಡ್ಕೊಳ್ಳುತ್ತೆ. ಈಗ ಓವರ್ ಪಾಪ್ಯುಲೇಷನ್ ಅಂತ ಸ್ವಾರ್ಮಿಂಗ್ ಅಂತ ಬರುತ್ತೆ, ರೋಗ ಬಂದಾಗಲೂ ಒಂದ್ಸರಿ ಸ್ವಾರ್ಮಿಂಗ್ ಅಂತ ಹೊರಗಡೆ ಹೋಗುತ್ತೆ. ಈ ತರ ಜಾಸ್ತಿ ಪಾಪ್ಯುಲೇಷನ್ ಆದ ಆ ಟೈಮಲ್ಲಿ ಕಾಲೋನಿ ಡಿವೈಡ್ ಮಾಡಿ ನಾವು ಬೇರೆ ಬಾಕ್ಸ್ ಅನ್ನು ಇಟ್ಟು ನಾವು ರೈತರಿಗೆ ಮಾಡಿದ್ದಲ್ಲಿ ತುಂಬಾ ಚೆನ್ನಾಗಿ ಇದನ್ನ ಈ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಗಳು, ಕೃಷಿ ವಿಶ್ವವಿದ್ಯಾನಿಲಯಗಳು, ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಅದರ ಆಧಾರಿತ ಕೃಷಿ ಇಲಾಖೆಗಳು ತುಂಬಾ ಅನುಕೂಲ ಮಾಡುತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರದಿಂದ ಬರುವಂತಹ ಯೋಜನೆಗಳು ಈ ಬಾಕ್ಸ್ ಸಂಬಂಧ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಕೊಟ್ಟರೆ ತೋಟಗಾರಿಕೆ ಇಲಾಖೆ ಅವ್ರೇನ್ ಮಾಡ್ತಾರೆ, ಇಲಾಖೆ ಮುಖಾಂತರ ಬಾಕ್ಸ್ಗಳನ್ನು ಇಷ್ಟು ಪುಟ್ಟು ಮಾಡಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಕನೆಕ್ಟ್ ಮಾಡಿ ವೈಜ್ಞಾನಿಕ ಮಾಹಿತಿಯನ್ನು ಪಡೆಯಿರಿ, ತರಬೇತಿಯನ್ನು ಪಡೆಯಿರಿ, ಪಡೆದ ನಂತರ ನೀವು ಇಂಡಿಪೆಂಡೆಂಟ್ ಆಗಿ ಹ್ಯಾಂಡ್ಲಿಂಗ್ ಮಾಡಿ ಇದನ್ನ ಬಿ ಕಾಲನ್ನು ಕಾಪಾಡುವುದು, ಪ್ರಕೃತಿಯ ಸೇವೆಯನ್ನು ನಾವು ಇಂಡೈರೆಕ್ಟ್ ಮಾಡ್ದಂಗೆ ಆಗುತ್ತೆ ಅಂತ ನಿಟ್ಟಿನಲ್ಲಿ ಸೇವೆ ಮಾಡ್ತಾ ಇದೆ. 4 ವರ್ಷ ಆಯಿತು ಜೇನು ಸಾಕಾಣಿಕೆಯನ್ನು ಸ್ಟಾರ್ಟ್ ಮಾಡಿ. ಸೊ ಯಾವತ್ತೂ ಅಷ್ಟೇ ನಾವು ಏನೇ ಕೆಲಸ ಮಾಡಬೇಕಾದ್ರೂ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಬೇಕು. ಸೊ ಹಾಗಾಗಿ ನಾನು ನಂದು ಫಸ್ಟ್ 1 ವರ್ಷ ನಾನು ಅದನ್ನು ತಿಳ್ಕೊಳ್ಳೋ ಇದರಲ್ಲೇ ಮಾಡಿದೆ. ಸೊ ಅದಾದ ನಂತರ ಈಗ ನಮ್ಮಲ್ಲಿ ಒಂದು 550 ಬಾಕ್ಸ್ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ. ಸೊ ಪ್ರತಿ ವರ್ಷ ಒಂದು 200-250 ಕಾಲೋನಿನ ಸೇಲ್ ಮಾಡ್ತಾ ಇದ್ದೀವಿ, ಮತ್ತೆ 100-150 ಕೆಜಿ ಜೇನು ಕೂಡ ಉತ್ಪಾದನೆ ಮಾಡ್ತೀವಿ. ಸೊ ಹಾಗಾಗಿ ಆವರೇಜ್ ನಮ್ದು ಟರ್ನ್ ಓವರ್ 10 ಲ್ಯಾಕ್ಸ್ ಇದೆ ಪರ್ ಇಯರ್. ಮುಂಚೆ ಬ್ಯಾಂಗ್ಳೂರಲ್ಲಿ ಏನು ನಾನು ದುಡಿತಾ ಇದ್ದೆ ಅದರದೊಂದು 5 ಪಟ್ಟು ಜಾಸ್ತಿ ನಾನು ಇಲ್ಲಿ ದುಡಿತಾ ಇದ್ದೀನಿ. ಈ ವಿಶ್ವ ಜೇನು ನೊಣದ ದಿನಾಚರಣೆಯ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಮತ್ತೆ ಕೃಷಿಕರಿಗೆ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾವು ಇದನ್ನ ಕೃಷಿ ವಿಜ್ಞಾನ ಕೇಂದ್ರದಿಂದ ನಮ್ಮಂತೆ ತೋಟಗಾರಿಕೆ ಇಲಾಖೆಯಿಂದ ಬಾಕ್ಸ್ ಪಡೆದು, ಈ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ನೀವು ವೈಜ್ಞಾನಿಕ ಮಾಹಿತಿ ಪಡೆದು, ತರಬೇತಿ ಪಡೆದು, ಕೃಷಿಕರಿಂದ ಎಕ್ಸ್ಪೋಜರ್ ವಿಸಿಟ್ ಮಾಡಿ ಅವರು ಕೂಡ ಜೇನು ಪೆಟ್ಟಿಗೆಯನ್ನು ಇಟ್ಟು ಜೇನನ್ನು ಸಾಕಬಹುದು, ಇದರಿಂದ ಬಹಳ ಅನುಕೂಲ ಆಗುತ್ತೆ, ಮನೆಯ ಆರೋಗ್ಯವನ್ನು ವೃದ್ಧಿಯಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೇನು ಸಾಕಾಣಿಕೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನು ಸಂಪರ್ಕವನ್ನು ಮಾಡುವಂಥದ್ದು ಹೇಗೆ? ಸರ್, ನನ್ನ ಹೆಸರು ಡಾಕ್ಟರ್ ನಾಗರಾಜ್ ಅಂತ, ವಿಜ್ಞಾನಿಯಾಗಿ ಕೃಷಿ ವಿಜ್ಞಾನದ ಕೇಂದ್ರದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಮೊಬೈಲ್ ನಂಬರ್ ಬಂದ್ಬಿಟ್ಟು 7022229781. ಈ ನಂಬರ್ಗೆ ಕಾಲ್ ಮಾಡಿದರೆ ನಾನು ಸದಾ ಅವರಿಗೆ ರೆಸ್ಪಾನ್ಸ್ ಆಗಿರ್ತೇನೆ ಎನಿ ಟೈಮು. ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ. 7022229781. ರಂಜಿತ್, ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಹೇಳಿ. 7760787110. ಮತ್ತೊಮ್ಮೆ ಹೇಳಿ. 7760787110. ಒಳ್ಳೆಯದು ಡಾಕ್ಟರ್ ಟಿ ನಾಗರಾಜ್ ಅವರೇ ಹಾಗೂ ಬಿ ಎಸ್ ರಂಜಿತ್, ಈ ಒಂದು ವಿಶ್ವ ಜೇನುನೊಣದ ದಿನಾಚರಣೆಯ ಸಂದರ್ಭದಲ್ಲಿ ಜೇನುನೊಣದ ಮಹತ್ವ ಏನು, ಜೇನು ಸಾಕಾಣಿಕೆಯನ್ನು ಯಾಕೆ ಮಾಡಬೇಕು, ಜೇನನ್ನು ನಾವು ಯಾಕೆ ಕಳೆದುಕೊಳ್ಳಬಾರದು, ಜೇನು ಸಾಕಾಣಿಕೆಯನ್ನು ಮಾಡುವ ಮೂಲಕ ಜೇನನ್ನು ಉಳಿಸುವ ಮೂಲಕ ನಾವು ನಮ್ಮ ಪ್ರಕೃತಿಗೆ ನಮ್ಮ ಬದುಕಿಗೆ ಏನೆಲ್ಲ ಉಪಯೋಗಗಳನ್ನು ಅನುಕೂಲಗಳನ್ನು ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನು ವಿವರವಾಗಿ ತಿಳಿಸ್ಕೊಟ್ರಿ. ತಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ವಿಶ್ವ ಜೇನು ನೊಣ ದಿವಸದ ಸಂದರ್ಭದಲ್ಲಿ ಜೇನಿನ ಮಹತ್ವ ಕುರಿತು ಹಾಸನದ ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾ ಟಿ ನಾಗರಾಜು ಹಾಗೂ ಜೇನು ಸೇವೆ ಒದಗಿಸುತ್ತಿರುವ ಸಕಲೇಶಪುರ ತಾಲೂಕು ಬಾಗೆ ಗ್ರಾಮದ ಯುವ ಕೃಷಿಕ ಬಿಎಸ್ ರಂಜಿತ್ ಅವರೊಂದಿಗೆ ಸಂದರ್ಶನ ಕೇಳುತ್ತಿದ್ದೀರಿ. ಇವರನ್ನು ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ರೈತ ಬಾಂಧವರೇ, ಹಾಸನದ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯ ಒಂದು ಪ್ರಕಟಣೆ ಇದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಇ ಕೆವೈಸಿ ಮಾಡುವುದು ಕಡ್ಡಾಯವಾಗಿರುತ್ತದೆ. ಕೇಂದ್ರ ಸರ್ಕಾರದ ಪಿಎಂ ಕಿಸಾನ್ ಯೋಜನೆಯ ನೆರವು ನೈಜ ಫಲಾನುಭವಿಗಳಿಗೆ ದೊರಕುತ್ತಿರುವುದನ್ನು ಖಾತ್ರಿಪಡಿಸಿಕೊಳ್ಳಲು ಇ ಕೆವೈಸಿ ಮಾಡುವುದು ಅತ್ಯಂತ ಅವಶ್ಯಕವಾಗಿರುವುದಾಗಿ ಮಾನ್ಯ ಕೇಂದ್ರ ಸರ್ಕಾರವು ಅಭಿಪ್ರಾಯಪಟ್ಟಿದ್ದು, ಪಿಎಂ ಕಿಸಾನ್ ಯೋಜನೆಯ ಫಲಾನುಭವಿಗಳಾಗಿರುವ ಜಿಲ್ಲೆಯ ಎಲ್ಲ ರೈತರು ಇ ಕೆವೈಸಿ ಮಾಡಿಸುವುದು ಕಡ್ಡಾಯವಾಗಿರುತ್ತದೆ. ಇ ಕೆವೈಸಿಯನ್ನು ಎರಡು ವಿಧಾನಗಳಲ್ಲಿ ಕೈಗೊಳ್ಳಬಹುದಾಗಿರುತ್ತದೆ. ರೈತರು ಪಿಎಂ ಕಿಸಾನ್ .gov.in ಪೋರ್ಟಲ್ನ ಫಾರ್ಮರ್ಸ್ ಕಾರ್ನರ್ನ ಇ ಕೆವೈಸಿ ಅವಕಾಶದಡಿ ಈಗಾಗಲೇ ಪಿಎಂ ಕಿಸಾನ್ ಯೋಜನೆಯಡಿ ಫಲಾನುಭವಿಯಾಗಿರುವ ಪ್ರತಿಯೊಬ್ಬ ರೈತನ ಆಧಾರ್ ಸಂಖ್ಯೆಯನ್ನು, ನಂತರ ಆಧಾರ್ ಸಂಖ್ಯೆಯೊಂದಿಗೆ ನೋಂದಣಿಯಾಗಿರುವ ಮೊಬೈಲ್ ಸಂಖ್ಯೆಯನ್ನು ದಾಖಲಿಸಬೇಕು. ನಂತರ ಮೊಬೈಲ್ಗೆ ಒಟಿಪಿಯ ರವಾನೆಯಾಗುತ್ತದೆ. ಹೀಗೆ ಸ್ವೀಕರಿಸಿದ ಒಟಿಪಿಯನ್ನು ಪೋರ್ಟಲ್ನಲ್ಲಿ ದಾಖಲಿಸಿ ಸಬ್ಮಿಟ್ ಫಾರ್ ಔತ್ ಎಂಬ ಬಟನ್ ಒತ್ತಬೇಕು. ಆಗ ತಂತ್ರಾಂಶ ಆಧಾರಿತ ಪರಿಶೀಲನೆ ನಡೆದು ಇ ಕೆವೈಸಿ ಈಸ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಎಂಬ ವಾಕ್ಯವು ಗೋಚರಿಸುತ್ತದೆ. ಹೀಗೆ ಮೊಬೈಲ್ ಒಟಿಪಿ ಆಧಾರಿತವಾಗಿ ಫಲಾನುಭವಿಯು ಖುದ್ದಾಗಿ ಇ ಕೆವೈಸಿ ಮಾಡಬಹುದಾಗಿದೆ. ಈಗಾಗಲೇ ಇ ಕೆವೈಸಿ ಆಗಿದ್ದರೆ ಇ ಕೆವೈಸಿ ಆಲ್ರೆಡಿ ಡನ್ ಎಂಬ ಮಾಹಿತಿ ಗೋಚರಿಸುತ್ತದೆ. ಎರಡನೆಯ ವಿಧಾನ, ಯಾವ ಫಲಾನುಭವಿಯು ಮೊಬೈಲ್ ಸಂಖ್ಯೆ ಅಥವಾ ಆಧಾರ್ ಸಂಖ್ಯೆಯೊಂದಿಗೆ ಜೋಡಣೆಯಾಗಿರುವುದಿಲ್ಲವೋ ಅಥವಾ ಯಾರ ಮೊಬೈಲ್ ಸಂಖ್ಯೆಗೆ ಇ ಕೆವೈಸಿಗಾಗಿ ಕಳುಹಿಸಿದ ಒಟಿಪಿಯು ಸ್ವೀಕೃತವಾಗುವುದಿಲ್ಲವೋ ಅವರು ಸಿಎಸ್ಸಿ ಅಂದರೆ ಸಿಟಿಜನ್ ಸರ್ವೀಸ್ ಸೆಂಟರ್ಸ್, ನಾಗರಿಕ ಸೇವಾ ಕೇಂದ್ರ, ಗ್ರಾಮ ಒನ್ ಕೇಂದ್ರ, ಗ್ರಾಮ ಪಂಚಾಯಿತಿಗಳ ಬಾಪೂಜಿ ಸೇವಾ ಕೇಂದ್ರಗಳಿಗೆ ತೆರಳಿ ಅಲ್ಲಿ ಬಯೋಮೆಟ್ರಿಕ್ ಆಧಾರಿತವಾಗಿ ಇ ಕೆವೈಸಿ ಮಾಡಬಹುದಾಗಿರುತ್ತದೆ. ಅಲ್ಲಿ ಕೈ ಬೆರಳಿನ ಗುರುತು ಆಧಾರದ ಮೇಲೆ ಇ ಕೆವೈಸಿ ಮಾಡಲಾಗುತ್ತದೆ. ಈ ಯೋಜನೆಯಡಿ ಕೇಂದ್ರ ಸರ್ಕಾರವು ಬಿಡುಗಡೆ ಮಾಡುವ ಆರ್ಥಿಕ ನೆರವು ಪಡೆಯಲು ಇ ಕೆವೈಸಿ ಮಾಡಿಸುವುದು ಕಡ್ಡಾಯವಾಗಿರುತ್ತದೆ. ಆದ್ದರಿಂದ ಇ ಕೆವೈಸಿ ಮಾಡಿಸದ ಫಲಾನುಭವಿ ರೈತರಿಗೆ ಸಹಾಯಧನ ಪಾವತಿಯಾಗುವುದಿಲ್ಲ. ಸದರಿ ರೈತ ಬಾಂಧವರು ಇ ಕೆವೈಸಿ ಮಾಡಿಸಲು ಈ ಮೂಲಕ ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ರೈತರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ, ಸಿಟಿಜನ್ ಸರ್ವಿಸ್ ಸೆಂಟರ್ನ ನಾಗರಿಕ ಸೇವಾ ಕೇಂದ್ರ, ಗ್ರಾಮ ಒನ್ ಕೇಂದ್ರ, ಗ್ರಾಮ ಪಂಚಾಯಿತಿಗಳ ಬಾಪೂಜಿ ಸೇವಾ ಕೇಂದ್ರಗಳನ್ನು ಸಂಪರ್ಕಿಸಿ ಮಾಹಿತಿ ಪಡೆದುಕೊಳ್ಳಬಹುದು ಎಂಬುದಾಗಿ ಹಾಸನದ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಪ್ರಕಟಣೆ ಕೇಳುತ್ತಿದ್ದೀರಿ. ರೈತ ಬಂಧವರೇ, ಇನ್ನು ನಮ್ಮ ನಾಳಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಹಸಿರು ಸಿರಿ ಕೃಷಿ ಚಟುವಟಿಕೆಗಳ ಕುರಿತು ಬಾನುಲಿ ಸರಣಿ ಮೂಡಿಬರಲಿದೆ. ಇದರಲ್ಲಿ ಮಾಗಿ ಉಳುಮೆ ಮತ್ತು ಅದರ ಪ್ರಯೋಜನಗಳು ಈ ಕುರಿತು ಹಾಸನದ ಕಾರಿಕೆರೆಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಸ್ಎನ್ಒ ಸದಾಶಿವನಗೌಡ ಅವರೊಂದಿಗೆ ಸಂದರ್ಶನ ಕೇಳಬಹುದು. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಇನ್ನು ಸಮಯ ಆಗ್ತಾ ಬಂತು, ಇಲ್ಲಿಗೆ ಇಂದಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮವನ್ನು ಮುಗಿಸೋಣ. ಎಲ್ಲ ರೈತ ಬಾಂಧವರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ವಾಣಿ ಕೃಷಿರಂಗ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣದ ಮಂತ್ರಾಲಯ. ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ 102.2 ಮೆಗಾಹರ್ಟ್ಜ್ನಲ್ಲಿ. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಆಶಾ ಸುಂದರಿ ಚಿತ್ರದ ಗೀತೆ. ಹುಣಸೂರು ಕೃಷ್ಣಮೂರ್ತಿ ಅವರು ಬರೆದಿರುವ ಈ ಗೀತೆಗೆ ಸಂಗೀತ ಸುಸರ್ಲಾ ದಕ್ಷಿಣಮೂರ್ತಿ ಅವರದು. ಹಾಡಿರುವವರು ಪಿ ಸುಶೀಲ ಮತ್ತು ಎಸ್ ಜಾನಕಿ. ಈಗ ಕೇಳಿ ಪಯಣಿಗ ಚಿತ್ರದ ಗೀತೆಯನ್ನು. ಗೀತಪ್ರಿಯ ಅವರು ಬರೆದಿರುವ ಈ ಗೀತೆಗೆ ಸಂಗೀತ ಪ್ರೇಮ್ಚಂದ್ ಫ್ರಾನ್ಸಿಸ್, ಹಾಡಿರುವ ಕಲಾವಿದರು ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಮುಂದೆ ಬಾಳ ಬಂಡಿ ಸಾಗಿದೆ, ಹಿಂದೆ ಹಿಂದೆ ಸಂದ ದಾರಿ ಓಡಿದೆ, ಲೋಕವೆಲ್ಲ ಇಂದು ನನ್ನದಾಗಿದೆ, ಶೋಕವೆಲ್ಲ ನನ್ನ ಬಿಟ್ಟು ಸಾಗಿದೆ. ಮುಗಿಲಂತೆ ಮಲೆನಾಡಿನ ಮನವೆಲ್ಲ ತೇಲಾಡಿದೆ, ಎಂದೆಂದು ಬಯಸಾಗದ ಕಿವಿಕಾಲು ಹಸಿರಾಗಿದೆ. ಮುಂದೆ ಮುಂದೆ ಬಾಡ ಬಂಡಿ ಸಾಗಿದೆ, ಹಿಂದೆ ಹಿಂದೆ ಸಂದ ದಾರಿ ಓಡಿದೆ. ಗುಂಬೆ ವೈಭೋಗವ ಏನೆಂದೆ ಈ ಸೃಷ್ಟಿ ಸೌಂದರ್ಯವ, ಪರಿ ಪರಿಯ ಆಧಾರವ ಪಡೆವಾಗದ ಬಿಗಿಲ್ಲಿ ಹೊಸ ಸಂಭ್ರಮ, ವಿಶ್ವಕ್ಕೆ ವಿಖ್ಯಾತ ಸೂರ್ಯಾಸ್ತಮ, ಹಗಲೊಡನೆ ರಾತ್ರಿಯ ಪ್ರಿಯ ಸಂಗಮ, ನೋಡುವಂಥ ದಾಹವೆಂದು ತೀರದೆ ನಿಂತೆ ನಾನು ಕಂಗಳೆರಡು ಸಾಲದೆ. ಕಡಿದಾದ ಕುಂದಾದ್ರಿ ಮೇಲೇರಿದೆ, ಮನಸಿರಿಯ ತೊಟ್ಟಿಲಲ್ಲಿ ತೂಗಾಡಿದೆ, ಮಲೆನಾಡ ಮೈಸಿರಿಗೆ ಮುಖ ದರ್ಪಣ, ನೆನಸಲ್ಲಿ ಕನಸಂತೆ ಈ ಬರ್ಕಣ, ವನದೇವಿ ನಗುವೆಲ್ಲ ಮುತ್ತಾಗಲು, ವನ ಕಬ್ಬ ಜಲಪಾತ ತಾನಾಗಲು, ಸುತ್ತಮುತ್ತ ಮುದ್ದು ಮಣಿ ಹಾರಿದೆ, ಸ್ವರ್ಗದಂಥ ನೋಟವನ್ನೇ ತೋರಿದೆ. ಮುಂದೆ ಮುಂದೆ ಬಾಳ ಬಂಡಿ ಸಾಗಿದೆ, ಹಿಂದೆ ಹಿಂದೆ ಸಂದ ದಾರಿಗೂ.